ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿರಂಗ. ಇಂದು ವಿಶ್ವ ಹಿರಿಯ ನಾಗರಿಕರ ದಿನ. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹೊಸೂರು ಸರ್ಕಲ್ ಹುಬ್ಬಳ್ಳಿ. ಹಿರಿಯ ನಾಗರಿಕರೇ, ಸರ್ಕಾರದಿಂದ ನಿಮಗೆ ಸಿಗುವ ಸೌಲಭ್ಯಗಳು, ಕಾನೂನಿನಲ್ಲಿರುವ ಸವಲತ್ತುಗಳ ಬಗೆಗೆ ಜಾಗೃತಿ ಇರಲಿ. 60 ವಯಸ್ಸು ದಾಟಿದ ಮಹಿಳೆಯರು, ಪುರುಷರು, ನಗರ ಗ್ರಾಮೀಣ ಪ್ರದೇಶದ ಎಲ್ಲರೂ, ನಿವೃತ್ತ ನೌಕರರು ಸಹ ಸಂಘದ ಸದಸ್ಯರಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಕಲ ಮಾಹಿತಿ ಪಡೆಯಿರಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕ್ರೀಡಾ ಸಾಮರ್ಥ್ಯ ಮೆರೆಯಿರಿ. ಪ್ರವಾಸದ ಅನುಭವ ಪಡೆಯಿರಿ. ನಿಮ್ಮ ಜೀವನ ಚೈತನ್ಯದಾಯಕ ಆಗಿರಲಿ. ಸಂಘದ ಸದಸ್ಯರಾಗಿ ಹಿಂದೆ ಸಂಪರ್ಕಿಸಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹೊಸೂರು ಸರ್ಕಲ್ ಹುಬ್ಬಳ್ಳಿ. ಅಧ್ಯಕ್ಷರು ಬಿಎ ಪಾಟೀಲ್. ಮೊಬೈಲ್ 9845611968. ಅಸ್ತಮಾ, ಮಂಡಿ ನೋವು, ಸಂಧು ನೋವು, ಥೈರಾಯ್ಡ್, ಮಾನಸಿಕ ಖಾಯಿಲೆ, ಚರ್ಮದ ಸಮಸ್ಯೆ, ಸಂತಾನಹೀನತೆ ಮತ್ತು ಯಾವುದೇ ಕ್ರಾನಿಕ್ ಕಾಯಿಲೆಗಳಿಗೆ ಹಿಂದೆ ಕರೆ ಮಾಡಿ ಭೇಟಿ ನೀಡಿ. ಡಾಕ್ಟರ್ ಧರ್ಯಪ್ಪ ಮುಚಂಡೆ ಹೋಮಿಯೋಪತಿ ಆಸ್ಪತ್ರೆ, ಕಿಮ್ಸ್ ಬಿಆರ್ಟಿಎಸ್ ಎದುರು, ವಿದ್ಯಾನಗರ, ಹುಬ್ಬಳ್ಳಿ. ಮೊಬೈಲ್ 9960894196 9968 9419896. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ. ಪಿಜಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭ. ಎಂಎ ರೂರಲ್ ಡೆವಲಪ್ಮೆಂಟ್, ಎಂಎಸ್ಡಬ್ಲ್ಯೂ, ಎಂಕಾಂ, ಎಂಎಸ್ಸಿ, ಎಂಪಿಎಚ್ ಹಾಗೂ ಎಂಬಿಎ ಕೋರ್ಸ್ಗಳ ಜೊತೆಗೆ ಜಿಯೋ ಇನ್ಫಾರ್ಮೆಟಿಕ್ಸ್ ಪಿಜಿ ಡಿಪ್ಲೊಮಾ, ಗಾಂಧಿಯನ್ ಸ್ಟಡೀಸ್ ನಲ್ಲಿ ಡಿಪ್ಲೊಮಾ, ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಲಭ್ಯ. 360 ಎಕರೆ ಪ್ರದೇಶದ ವಿಶಾಲ ಮನಮೋಹಕ ಪರಿಸರ, ನುರಿತ ವಿಷಯ ತಜ್ಞರು, ಸುಸಜ್ಜಿತ ಪ್ರಯೋಗಾಲಯ, ಅತ್ಯುತ್ತಮ ವಸತಿ ನಿಲಯಗಳು. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ. ಮೊಬೈಲ್ ನಂಬರ್ 7975202206. ವೆಬ್ಸೈಟ್ www.ksrdpru.in. प्रधानमंत्री फसल बीमा योजना प्राकृतिक आपदा की स्थिति में बीमा द्वारा किसानों को आर्थिक सुरक्षा देने की ओर एक कदम. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. बढ़ता है विश्वास जब मिलती है सहूलियत. मेरी पॉलिसी मेरे हाथ. बढ़ता है विश्वास जब अपनी भाषा में मिलती है जानकारी. माझी पॉलिसी माझा हाती. बढ़ता है विश्वास जब पहुंचती है आपकी फसल बीमा पॉलिसी आप तक. मारी पॉलिसी मारे हाथ. बढ़ता है विश्वास जब पॉलिसी की एक एक बात समझाते हैं द्वार पर आकर. जन पॉलिसी जन कैयल. मेरी पॉलिसी मेरे हाथ अभियान के तहत बीमा कंपनियां पहुंचा रही हैं आपकी फसल बीमा पॉलिसी आपके द्वार. अपनी फसल बीमा पॉलिसी और जानकारी लेने जरूर आएं. फसल बीमा से संबंधित जानकारी के लिए हेल्पलाइन नंबर 1-4447 पर कॉल करें. फसल बीमा कराओ, सुरक्षा कवच पाओ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLI ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. RPLI ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಸಿದ್ಧಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಅಕ್ಕರೆಯ ಕೂಗಿಗೆ ಮಮತೆಯ ಮಡಿಲಿಗೆ ಹಂಬಲಿಸುವ ಆಕಾಶವಾಣಿಯಲ್ಲಿ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಪ್ರೀತಿಯ ಸರಿಗೆ ನೆಮ್ಮದಿಯ ಬದುಕಿಗೆ ಹಾತೊರೆಯುವ ಮಕ್ಕಳ ರಕ್ಷಣೆಯಲ್ಲಿ ಮಿಷನ್ ವಾತ್ಸಲ್ಯ ಕಾರ್ಯಚಟುವಟಿಕೆಗಳ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಮಕ್ಕಳ ವಾಣಿ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಪ್ರತಿ ಬುಧವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 101.3 ಎಫ್ಎಂ ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:45 102.9 ಎಫ್ಎಂ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ವಾತ್ಸಲ್ಯವಾಣಿ. ಈ ಸರಣಿಯ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಿಷಯ ವಕ್ರದಂತ. ಭಾಗವಹಿಸುವ ವಿಷಯ ತಜ್ಞರು ಡಾಕ್ಟರ್ ಶಶಿಕುಮಾರ್ ಬಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ವಕ್ರದಂತ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಶಿಕುಮಾರ್ ಬಿ ಅವರು. ಡಾಕ್ಟರ್ ಶಶಿಕುಮಾರ್ ಬಿ ಅವರು ಧಾರವಾಡದ ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಸಹ ಪ್ರಾಧ್ಯಾಪಕರು, ವಕ್ರದಂತ ಚಿಕಿತ್ಸಾ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಶಶಿಕುಮಾರ್ ಅವರ ಬಗ್ಗೆ ಸ್ವಲ್ಪದರಲ್ಲೇ ಪರಿಚಯ ಮಾಡಿಕೊಡಬೇಕು ಅಂದರೆ, ಡಾಕ್ಟರ್ ಶಶಿಕುಮಾರ್ ಅವರು ಮೂಲತಃ ಹೊಸಪೇಟೆಯವರು. ಇವರು ತಮ್ಮ ಬಿಡಿಎಸ್ ಪದವಿಯನ್ನು 2001 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ದಾವಣಗೆರೆ ದಂತ ಮಹಾವಿದ್ಯಾಲಯದಲ್ಲಿ ಮತ್ತು ತಮ್ಮ ಎಂಡಿಎಸ್ ಸ್ನಾತಕೋತ್ತರ ಪದವಿಯನ್ನು 2007 ಬೆಳಗಾವಿಯ ಕೆಎಲ್ಇ ದಂತ ಮಹಾವಿದ್ಯಾಲಯದಲ್ಲಿ ಪಡೆದರು. ಇವರು ಈ ಮೊದಲು 6 ಕಾಲ ಬಾಗಲಕೋಟೆಯ ಪಿಎಂ ನಾಡಗೌಡ ಮೆಮೋರಿಯಲ್ ದಂತ ಮಹಾವಿದ್ಯಾಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಂಥ ಅನುಭವ ಇದೆ. 2014 ಧಾರವಾಡದ ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವಕ್ರದಂತ ಚಿಕಿತ್ಸಾ ವಿಭಾಗಕ್ಕೆ ಇವರು ಸೇರಿ ಕಳೆದ 10 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಶಶಿಕುಮಾರ್ ಬಿ ಅವರನ್ನು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮೇಡಮ್. ನಾನು ಡಾಕ್ಟರ್ ಶಶಿಕುಮಾರ್. ಇವತ್ತು ನಾನು ವಕ್ರದಂತತೆಯ ಬಗ್ಗೆ ಮಾತನಾಡಲಿದ್ದೇನೆ. ವಕ್ರದಂತತೆ ಎಂದರೆ ಹಲ್ಲು ಹಾಗೂ ದವಡೆಯಲ್ಲಿ ಕಾಣುವ ಒಂದು ಅವ್ಯವಸ್ಥೆ. ಅಂದರೆ ಹಲ್ಲುಗಳು ಸೊಟ್ಟವಾಗಿರುವುದು, ಹಲ್ಲುಗಳು ಹಿಂದೆ ಮುಂದೆ ಇರುವುದು, ಹಲ್ಲುಗಳು ಬಿಡಿಬಿಡಿಯಾಗಿರುವುದು, ಮೇಲೆ ಹಲ್ಲು ಕೆಳಗಡೆ ಹಲ್ಲು ಎರಡು ತೀವ್ರವಾಗಿ ಮುಂದಕ್ಕೆ ವಾಲಿರೋದು, ಈ ಮುಂದಕ್ಕೆ ವಾಲಿರೋದ್ರಿಂದ ಮೇಲ್ತುಟಿ ಕೆಳಗಡೆ ತುಟಿ ಎರಡು ಕೂಡಿಸೋದಕ್ಕೆ ಕಷ್ಟವಾಗಿರುವುದು, ಇವೆಲ್ಲ ಕೆಲವೊಂದು ವಕ್ರದಂತತೆಯ ಲಕ್ಷಣಗಳಾಗಿರುತ್ತದೆ. ನಮ್ಮ ದೇಶದಲ್ಲಿ ಸುಮಾರು 60% ಮಕ್ಕಳಲ್ಲಿ ವಕ್ರದಂತತೆ ಕಂಡು ಬಂದಿದೆ. ಆದ್ದರಿಂದ ಪೋಷಕರೇ, ನಾವು ಮಕ್ಕಳಲ್ಲಾಗುವ ವಕ್ರದಂತತೆಯನ್ನು ಗುರುತಿಸುವುದು ಪ್ರಮುಖ ಪಾತ್ರ ವಹಿಸಬೇಕು. ಈಗ ನಾವು ಈ ಹಲ್ಲುಗಳು ಮತ್ತು ದವಡೆಗಳು ದೋಷಪೂರಿತವಾಗಿದೆ ಅಂತ ನಾವು ಹೇಗೆ ಕಂಡುಹಿಡಿಯಬೇಕು ಎಂದರೆ, ಈಗ ಸಾಮಾನ್ಯವಾಗಿ ಹಲ್ಲು ಹಾಗೂ ದವಡೆಗಳು ಕಾರ್ಯಾತ್ಮಕವಾಗಿ, ಸೌಂದರ್ಯಾತ್ಮಕವಾಗಿ ಹಾಗೂ ರಚನಾತ್ಮಕ ಸಮತೋಲನೆಗಳು ಹೊಂದಿರಬೇಕು. ಈ ಸಮತೋಲನೆಯಲ್ಲಿ ಏನಾದರೂ ಏರುಪೇರು ಆದಲ್ಲಿ ನಮಗೆ ಈ ವಕ್ರದಂತತೆ ಆಗಿದೆ ಅಂತ ನಾವು ದೃಢಪಡಿಸಬಹುದು. ಈ ವಕ್ರದಂತತೆ ಹಲ್ಲುಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಈ ವಕ್ರದಂತತೆ ದವಡೆಗಳ ದೋಷಗಳು ಒಳಗೊಂಡಿರುತ್ತದೆ. ಈ ಹಲ್ಲಿನ ವಕ್ರದಂತತೆ ಗುಣಗಳು ಯಾವ್ಯಾವು ಅಂದರೆ, ಈಗ ಮುಂದಿನ ಹಲ್ಲುಗಳು ಬಿಡಿಬಿಡಿಯಾಗಿರುವುದು, ಮುಂದಿನ ಹಲ್ಲು ತೀವ್ರವಾಗಿ ಮುಂದಕ್ಕೆ ಹಾಲಿರೋದು, ಈಗ ನಾವು ಎರಡು ಹಲ್ಲು ಮೇಲೆ ಹಲ್ಲು ಕೆಳಗಡೆ ಹಲ್ಲು ಕಚ್ಚಿದಾಗ ಮುಂದಗಡೆ ಹಲ್ಲು ಒಂದು ದೊಡ್ಡ ಗ್ಯಾಪ್ ಇರೋದು, ಮತ್ತು ಈ ಹಲ್ಲುಗಳಲ್ಲಿ ಮತ್ತು ಒಂದರ ಮೇಲೆ ಒಂದಿರೋದು ಕ್ರೌಡಿಂಗ್ ಅಂತ ಕರಿತೀವಿ. ಈ ರೀತಿ ನಾನಾ ರೀತಿಯ ಒಂದು ಗುಣಲಕ್ಷಣಗಳು ಇರ್ತದೆ. ಅದೇ ರೀತಿ ದವಡೆಯ ವಕ್ರತೆ ಹೇಗಿರುತ್ತೆ ಅಂದರೆ, ಮೇಲ್ದವಡೆ ತೀವ್ರವಾಗಿ ಮುಂದಕ್ಕೆ ಇರೋದು, ಕೆಳಗಡೆ ದವಡೆ ಬೆಳವಣಿಗೆಯಲ್ಲಿ ಕುಂಠಿತವಾಗಿ ಚಿಕ್ಕದಾಗಿರೋದು, ಕೆಲವೊಮ್ಮೆ ಇದೇ ರಿವರ್ಸ್ ಆಗಿರುತ್ತೆ, ಕೆಳಗಡೆ ದವಡೆ ವಿಪರೀತವಾಗಿ ಮುಂದಕ್ಕೆ ಬೆಳೆದಿರುತ್ತೆ, ಮೇಲ್ದವಡೆ ವಿಪರೀತವಾಗಿ ಇದು ಬೆಳವಣಿಗೆ ಕುಂಠಿತವಾಗಿ ಚಿಕ್ಕದಾಗಿ ಉಳ್ಕೊಂಡಿರುತ್ತೆ. ಇದಕ್ಕೆ ನಾವು ಕ್ಲಾಸ್ 3 ಮಾಲಕ್ಷಣ ಅಂತ ಕರಿತೀವಿ. ಈಗ ವಕ್ರದಂತತೆಗಳು ಆಗುವ ಕಾರಣಗಳೇನೆಂದರೆ, ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಆನುವಂಶಿಕೆ ಅಂತ ಹೇಳ್ಬೋದು. ಈ ಆನುವಂಶಿಕೆ ಅಂದರೆ ಹೆರಿಡಿಟ್ರಿ ಅಂತ ಹೇಳ್ತೀವಿ. ನಾವು ಸಾಮಾನ್ಯವಾಗಿ ನಮ್ಮ ಮಕ್ಕಳು ಮನೆಯಲ್ಲಿ ಬೆಳೀತಾ ಇರುವಾಗ ನಾವು ಒಂದು ಹೇಳ್ತೀವಿ, ಈ ಮಗು ಅಪ್ಪನಾಗಿ ಆಗ್ತಾ ಇದ್ದಾರೆ, ಅಮ್ಮನಾಗಿದ್ದಾರೆ, ಅಜ್ಜಿ ಆಗಿದ್ದಾರೆ, ಇಲ್ಲ ಅಜ್ಜನಾಗಿ ಬರ್ತಾ ಇದ್ದಾರೆ. ಇದೇನೆಂದರೆ ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಇದು ನೈಸರ್ಗಿಕವಾಗಿ ನಡೀತಿರೋ ಒಂದು ಪ್ರೋಸೆಸ್ ಆಗಿರುತ್ತದೆ. ಈಗ ಹೀಗೆ ತಮ್ಮ ಪೋಷಕರಲ್ಲಿ, ಈಗ ಮನೆಯಲ್ಲಿ ಹಿರಿಯರಲ್ಲಿ ಯಾರಿಗಾದರೂ ಈ ದವಡೆಯ ವಕ್ರತೆ ಇದ್ದಲ್ಲಿ ಅದು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇರುತ್ತೆ. ಇದು ಒಂದು ಕಾರಣವಾಗಿರುತ್ತದೆ. ಎರಡನೇದಂದರೆ ಬಾಯಲ್ಲಿ ಮಾಡುವ ಒಂದು ಅಭ್ಯಾಸಗಳು ಅದು ಮೂಲ ಕಾರಣಗಳಾಗ್ಬಿಟ್ಟಿದೆ. ಈಗಿನ ಇದರಲ್ಲಿ ವಕ್ರದಂತತೆಗೆ ಅದೇ ಮೂಲ ಕಾರಣ ಆಗ್ತಾ ಇದೆ. ಏನಂದರೆ ಬೆರಳು ಚೀಪುವಿಕೆ. ಈ ಮಕ್ಕಳು ಬೆರಳು 4-5 ಏನು ಬೆರಳು ಚೀಪ್ತಿದಾರಲ್ಲ, ಆ ಮಕ್ಕಳಿಗೆ ಯಾವುದೇ ವಿಧವಾದ ಒಂದು ದವಡೆಮ್ಗಳ ಮೇಲೆ ಆಗಲಿ ಹಲ್ಲುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಈ ಬೆರಳು ಚಿಪ್ಪುವಿಕೆ 4-5 ನಂತರವೂ ಅವರು ಮುಂದುವರೆಸಿದರೆ, ಅಂದರೆ 10 ಕೆಲವೊಂದು ಮಕ್ಕಳು ನಾವು ನೋಡಿರ್ಬೋದು 10-12 ಅವರು ಬೆರಳು ಚಿಪ್ತಾ ಇರ್ತಾರೆ. ಇವರಿಗೆಲ್ಲ ಏನಾಗತ್ತಂದರೆ ತಾವಾಗೇ ಒಂದು ವಕ್ರತೆಗೆ ದಾರಿ ಮಾಡಿಕೊಟ್ಟು ಅದು ಮೇಲಿನ ದವಡೆ ತೀವ್ರವಾಗಿ ಮುಂದಕ್ಕೆ ಬೆಳೆಯೋ ಥರ, ಕೆಳಗಿನ ದವಡೆ ಹಿಂದೆ ಬೆಳವಣಿಗೆ ನಿಂತು ಅದೇ ಕುಂಠಿತವಾಗೋ ಥರ ಒಂದು ಆಸ್ಪದ ಮಾಡಿಕೊಡ್ತಾರೆ. ಈ ವಕ್ರದಂತತೆ ಒಂದು ಮೂಲ ಕಾರಣ ಬೆರಳು ಚಿಪ್ಪಿಕೆಯನ್ನು ಇರ್ಬೋದು. ಎರಡನೇದಂದ್ರೆ ಏನಂದ್ರೆ ಈ ಬಾಯಲ್ಲಿ ಉಸಿರಾಡುವುದು. ಈಗ ನಾವು ಮಕ್ಕಳಲ್ಲಿ ನಾವು ಒಂದು ಯಾವತ್ತು ಗಮನ ಇಡಬೇಕಾಗಿದೆ ಅಂದರೆ ಬಾಯಲ್ಲಿ ಉಸಿರಾಡೋದನ್ನು ನಾವು ಗಮನಿಸ್ತಾ ಇರಬೇಕು. ಕೆಲವೊಂದು ಮಕ್ಕಳು ಬಾಯಲ್ಲಿ ಉಸಿರಾಡ್ತಾರೆ. ಇದೇ ನಮ್ಮ ಪೇಷಂಟ್ಸು ಕೆಲವೊಬ್ಬರು ಬಂದು ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ, ಸರ್ ಇದು ಮಗು ನನ್ನ ಮಗು ಈಗ ಬಾಯಿ ತೆಗೆದಿಟ್ಟು ಮಲ್ಕೊಳ್ತಾನೆ ಅಂತ ಹೇಳ್ತಾರೆ. ಇದು ಹೇಗಂದರೆ ಇದಕ್ಕೆ ಮೂಲ ಕಾರಣ ಏನಿರುತ್ತಂದರೆ, ಒಂದು ಮೂಗಿನಲ್ಲಿ ಹಾಗೂ ಗಂಟಿನಲ್ಲಿ ಯಾವುದಾದ್ರು ಒಂದು ಗಂಟಲಲ್ಲಿ ಯಾವುದಾದ್ರು ಒಂದು ಅಡಚಣೆ ಇರ್ಬೋದು. ಈ ಅಡಚಣೆಯಿಂದ ಏನಾಗುತ್ತಂದರೆ ನಿಮಗೆ ಮೂಗಿನಲ್ಲಿ ಉಸಿರಾಡೋ ತೊಂದರೆ ಇರೋದ್ರಿಂದ ಮಕ್ಕಳು ಏನು ಮಾಡ್ತಾರೆ, ಬಾಯಲ್ಲಿ ಉಸಿರಾಡ್ತಾರೆ. ಒಂದು ಎರಡನೇದಾಗ ಏನಾಗುತ್ತಂದರೆ ಈ ಯಾವುದೇ ಅಡಚಣೆ ಇರೋದಿಲ್ಲ, ಮೂಗಿನಲ್ಲಿ ಆಗಲಿ ಗಂಟಲಲ್ಲಿ ಆದ್ರೂ ಮಕ್ಕಳು ಬಾಯಲ್ಲಿ ಉಸಿರಾಡೋದು ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತಂದರೆ ಅದಕ್ಕೆ ಹ್ಯಾಬಿಚುವಲ್ ಮೌತ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಈ ಎರಡು ಕಾರಣದಿಂದ ಏನಾಗತ್ತಂದರೆ ಈ ಬಾಯಲ್ಲಿ ಉಸಿರಾಡೋದ್ರಿಂದ ಇದು ತೀವ್ರತೆ ತುಂಬ ಜಾಸ್ತಿ ಇರುತ್ತೆ. ಏನು ಬೆಳವಣಿಗೆ ಮೇಲೆ, ಮೇಲಿನ ದವಡೆ ಹಾಗೂ ಕೆಳಗಿನ ದವಡೆಯ ಮೇಲೆ ಬೆಳವಣಿಗೆ ತುಂಬ ಜಾಸ್ತಿ ಇರುತ್ತದೆ. ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ, ಈಗ ನಾವು ಮೂಗಿನಲ್ಲಿ ಹಾಗೂ ಗಂಟಲಲ್ಲಿ ಏನಾದರೂ ಅಡಚಣೆಗಳು ಇದ್ದಲ್ಲಿ ನಾವು ಮಕ್ಕಳನ್ನು ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಕಿವಿ ಮೂಗು ಹಾಗೂ ಗಂಟಲು ವೈದ್ಯರಲ್ಲಿ ನಾವು ಅವರಿಗೆ ಒಂದು ತಪಾಸಣೆ ಮಾಡಿಸಿ ಅವರ ಸಲಹೆ ಪಡೆಯೋಕ್ಕೆ ಕಳಿಸ್ತೀವಿ. ಅವರು ಅವ್ರದೇ ಆದ ಒಂದು ಚಿಕಿತ್ಸೆ ಮೂಲಕ ಅದನ್ನು ಸರಿಪಡಿಸ್ತಾರೆ. ನಂತರ ಈಗ ಯಾವುದೇ ಅಡಚಣೆ ಇಲ್ಲದಿದ್ದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಓರಲ್ ಸ್ಕ್ರೀನ್ ಅಂತೇಳಿ ಅಳವಡಿಸಿ ಆ ಅಭ್ಯಾಸವನ್ನು ನಾವು ತಡೆ ಹಿಡಿತೀವಿ. ಇದು ಒಂದು ವಿಧಾನವಾಗಿರ್ತದೆ. ಮೂರನೇದಾದ್ರೆ ಏನಿರ್ತೀವಿ, ನಾಲಿಗೆಯಿಂದ ಹಲ್ಲನ್ನು ನೂಕುವುದು. ಈ ನಾಲಿಗೆಯಿಂದ ಟಂಗ್ ಥ್ರಸ್ಟಿಂಗ್ ಅಂತ ಕರಿತೀವಿ. ಈ ತಮ್ಮ ನಾಲಿಗೆಯಿಂದನೇ ಹಲ್ಲುಗಳನ್ನು ನೂಕಿ ಅವ್ರೇನು ಮಾಡ್ತಾರೆ ಅಂದರೆ ಹಲ್ಲುಗಳನ್ನು ಬಿಡಿ ಬಿಡಿ ಮಾಡ್ಕೊಳ್ತಾರೆ. ಇದು ಒಂದು ಕಾರಣ ಆಗಿರುತ್ತೆ. ಓಕೆ, ಈಗ ನೆಕ್ಸ್ಟು ನಮಗೆ ವಕ್ರದಂತದಿಂದ ಆಗೋ ಸಮಸ್ಯೆಗಳು ಏನು ಸರ್ ಅಂತ ಹೇಳಿದ್ರೆ, ಈಗ ಮಕ್ಕಳಲ್ಲಿ ಈ ವಕ್ರದಂತದ ಇರೋದ್ರಿಂದ ಏನಾಗುತ್ತಂದರೆ, ಮೊದಲು ಈಗೆಲ್ಲ ಮಕ್ಕಳು, ಈಗಿನ ಪೀಳಿಗೆ ಮಕ್ಕಳು ತಮ್ಮ ಸೌಂದರ್ಯಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ. ಈಗ ಅವರು ಸೌಂದರ್ಯತೆ ಕುಂಠಿತ ಆದಲ್ಲಿ, ಈ ವಕ್ರದಂತದಿಂದ ಏನಾಗುತ್ತಂದರೆ ಅವರು ಸೌಂದರ್ಯ ಕುಂಠಿತ ಆದಲ್ಲಿ ಅವರು ಮಾನಸಿಕವಾಗಿ ಖಿನ್ನತೆ ಒಳಗಾಗ್ತಾರೆ. ಒಂದು ಎರಡನೇದಾಗಿ ಅವರಿಗೆ ಈಗ ಗೆಳೆಯರಲ್ಲಿ ಒಂದು ಹೀಯಾಳಿಕೆ ನಡೆಯುತ್ತದೆ, ಅಂದರೆ ಶಾಲೆಯಲ್ಲಿ ನಿಮ್ಮ ಅಲ್ಲಿ ಮುಂದೆ ಇದೆ ಅಂತ ಒಂದು ಹೀಯಾಳಿಕೆ, ಅದರಿಂದನೂ ಅವರು ಮಾನಸಿಕವಾಗಿ ಕುಂಠಿತಗೆ ಒಳಗಾಗ್ತಾರೆ. ಮೂರನೇದು ಏನಂತ ಹೇಳ್ಬೋದು ಅಂದರೆ, ಈ ಹಲ್ಲುಗಳು ತೀವ್ರ ಮುಂದೆ ಇರೋದ್ರಿಂದ ಅವರ ಆಟವಾಡೋದಲ್ಲಿ ಏನೇ ಒಂದು ಪೆಟ್ಟು ಬಿದ್ದಲ್ಲಿ ಆ ಹಲ್ಲು ಮುರಿಯೋ ಚಾನ್ಸಸ್ ಭಾಳ ಇರುತ್ತದೆ. ಇದು ಮೂರು ವಿಧಾನ. ನಾಲ್ಕನೇದು ಅಂದರೆ ಸೆಲ್ಫ್ ಕ್ಲೀನ್ಸಿಂಗ್ ಅಂತ ಹೇಳ್ತೀವಿ. ಈ ಬಾಯಲ್ಲಿ ಏನೇ ಊಟ ಮಾಡಿದ್ರೂ ಆ ಊಟದ ಹಣ್ಣುಗಳು ಬಾಯಲ್ಲಿ ಇವು ಅಲ್ಲೂ ಒಂದ್ರ ಮೇಲೆ ಒಂದಿರೋದ್ರಿಂದ ಅದರಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ಏನಾಗುತ್ತಂದರೆ ಅದು ಕ್ಲೀನ್ ಆಗೋದಿಲ್ಲ, ಅದರಿಂದ ಏನಾಗುತ್ತೆ ಅವರಿಗೆ ಉಳ್ಕೋ ಚಾನ್ಸಸ್ ಇರುತ್ತೆ. ನಂತರ ಅದು ವಸಡಿನ ತೊಂದರೆಯೂ ಸ್ಟಾರ್ಟ್ ಆಗಿ ಮತ್ತು ಎಲುಬೂ ಇದಾಗೋಕ್ಕೆ ಚಾನ್ಸಸ್ ಆಗುತ್ತೆ, ಒಂದು ದಿವಸ ಹಲ್ಲು ಉದುರಕ್ಕೂ ಚಾನ್ಸಸ್ ಆಗುತ್ತೆ. ಇದೆಲ್ಲ ಒಂದು ಸಮಸ್ಯೆ ಇರುತ್ತೆ ವಕ್ರದಂತದೆಯಿಂದ. ಈಗ ವಕ್ರದಂತತೆ ಚಿಕಿತ್ಸೆಗಳು ಹೇಗೆಂದರೆ, ಈಗ ನಾವು ಇದನ್ನು ಮೂರು ವಿಧವಾಗಿ ಮೂರು ಸ್ಟೇಜಸ್ಸಲ್ಲಿ ಹೇಳ್ತೀವಿ ವಕ್ರದಂತದ ಚಿಕಿತ್ಸೆನ. ಮೊದಲನೇದಾಗಿ ನಾವು ಏನಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಈ ಪ್ರಿವೆನ್ಷನ್ ಅಂದರೆ ಏನಂದರೆ ಮಕ್ಕಳ ಹಾಲೆಲ್ಲ ಏನಿರುತ್ತಲ್ಲ ಇದನ್ನು ನಾವು ಆರೋಗ್ಯವಾಗಿ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬೇಕು. ಇದರಲ್ಲಿ ಏನಾದರೂ ನಾವು ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಮಕ್ಕಳು ನಾವು ನೋಡಿರ್ಬೋದು ಹಾಲಲ್ಲೆಲ್ಲ ತೀವ್ರವಾಗಿ ಹುಳುಕಾಗಿ ರ್ಯಾಂಪಂಟ್ ಕೇರಿಸ್ ಅಂತ ಹೇಳ್ತೀವಿ. ಅವ್ರೇನು ಮಾಡ್ತಾರೆ, ಆ ಹಲ್ಲು ನೋವು ಬಂದಾಗ ಹಲ್ಲುವನ್ನು ಕೀಳಿಸ್ಬಿಡ್ತಾರೆ. ಇದು ಹೆಂಗಿರುತ್ತಂದರೆ ಈ ಪ್ರತಿಯೊಂದು ಹಾಲಲ್ಲೂ ತಮ್ಮ ತಮ್ಮ ವಂಶಿಕ ಪರ್ಮನೆಂಟಲ್ಲಿರುತ್ತೆ ಅದರ ಮೇಲೆ, ಆಯಿತಾ. ಈ ಹಾಲಲ್ಲೂ ಒಂದು ಅದಕ್ಕಂತಲೇ ಒಂದು ಡ್ಯೂರೇಷನ್ವರೆಗೆ ಆ ಹಾಲು ಉಳ್ಕೊಳ್ಬೇಕು. ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಮುಂಚಿತವಾಗಿ ಕೀಳಿಸೋದು ಇಲ್ಲ ಹಾಲಲ್ಲಿ ಹಂಗೆ ಬಿಡೋದು ಮಾಡಿದಾಗ ಏನಾಗುತ್ತಂದರೆ ಆ ವಂಶಿಕ ಹಾಲು ಬಾದಾಗತ್ತೆ. ಅದರಿಂದ ಏನಾಗುತ್ತೆ, ನಾವು ಆ ಹಲ್ಲು ಅದೇ ಜಾಗದಲ್ಲಿ ಬರೋದಂಗೆ ಯಾವುದೋ ಸೈಡಲ್ಲಿ ಬರೋ ಮೊಳಕೆಯಾಗಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಪ್ರಿವೆಂಟಿವ್ ಆರ್ಥೋಡಾಂಟಿಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ಪೇಸ್ ಮೇಂಟೆನರ್ಸ್ ಅಂತೇಳಿ ಅಳವಡಿಸ್ತೀವಿ. ಒಂದು ಎರಡನೇದು, ನೀವು ಮಕ್ಕಳಲ್ಲಿ 9-10 ವರ್ಷಕ್ಕೆ ಒಂದು ವಕ್ರದಂತ ವೈದ್ಯರಲ್ಲಿ ಒಂದು ಸಲಹೆ ಪಡೀಬೇಕು. ಮಕ್ಕಳನ್ನು ಕರ್ಕೊಂಡು ಬಂದು ಒಂದು ಸಲಹೆ ಪಡೀಬೇಕು. ಈ ಸ್ಟೇಜಲ್ಲಿ ಏನಿರುತ್ತೆ ಅಂದರೆ, ನಿಮಗೆ ಯೂಶಲಿ ಇಂಟರ್ಸೆಪ್ಟಿವ್ ಆರ್ಥೋಡಾಂಟಿಕ್ಸ್ ಅಂತ ಮಾಡ್ತೀವಿ. ಇದೇನಂದರೆ ವಕ್ರದಂತದೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಇದು ಈ ಟೈಮಲ್ಲಿ ವಕ್ರದಂತದೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೀರಿಯಲ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿ ಒಂದು ಪ್ರೊಸೀಜರ್ ಮಾಡಿ ಕೆಲವೊಂದು ಹಾಲಲ್ಲೂ ಬೀಳದೆ ಹಾಗೆ ನಿಂತಿರುತ್ತೆ. ಏನೋ ಪೌಷ್ಟಿಕಾಂಶದ ಕೊರತೆಯಿಂದಾಗಲಿ ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಲಿ ಅದು ಹಂಗೆ ಉಳ್ಕೊಂಡಿದ್ದಾಗ ಏನಾಗುತ್ತಂದರೆ ಅದ್ರ ಬರೋ ವಂಶಿಕ ಹಾಲುಗಳು ಎಕ್ಟೋಪಿಕ್ ಎರಪ್ಷನ್ ಅಂತ ಹೇಳ್ತೀವಿ, ಎಲ್ಲೋ ಸೈಡಲ್ಲಿ ಮೊಳಕೆಯಾಗಿ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಏನಾಗುತ್ತಂದರೆ ನಿಮಗೆ ಒಂದು ವಕ್ರತೆ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಂಗಿದ್ದಾಗ ನಾವೇನು ಮಾಡ್ತೀವಿ ಅಂದರೆ ಇಂಟರ್ಸೆಪ್ಟಿವ್ ಆರ್ಥೋಡಾಂಟಿಕ್ಸ್ ಮಾಡಿ ಸೀರಿಯಲ್ ಎಕ್ಸ್ಟ್ರಾಕ್ಷನ್ ಪ್ರೊಸೀಜರ್ ಮಾಡಿ ಕೆಲವೊಂದು ಹಾಲಲ್ಲೂನ ತೆಗೆದು ಕೆಲವೊಂದು ಪರ್ಮನೆಂಟ್ ಅಲ್ಲೂ ತೆಗೆದು ಆ ಹಾಲು ಕರೆಕ್ಟಾಗಿ ಆ ಜಾಗದಲ್ಲಿ ಬರೋ ಥರ ಒಂದು ಆಸ್ಪದ ಮಾಡಿಕೊಡ್ತೀವಿ. ಮೂರನೇ ದಿನ ಅಂದರೆ 12-14 ವರ್ಷ ಏನಿದೆಯಲ್ಲ, ಇದು ಭಾಳ ಮುಖ್ಯವಾದ ಸ್ಟೇಜ್ ಇರುತ್ತೆ. ಈ 12-14 ವರ್ಷದಲ್ಲಿ ಎಲ್ಲ ಪೋಷಕರು ಒಂದು ಗಮನ ಇಟ್ಕೋಬೇಕು. ಅವರು ಈ 12 ವಯಸ್ಸಲ್ಲಿ ಮಕ್ಕಳನ್ನು ಒಂದು ವಕ್ರದಂತ ವೈದ್ಯರಲ್ಲಿ ಒಂದು ತಪಾಸಣೆ ಹಾಗೂ ಮತ್ತು ಸಲಹೆ ಮಾಡಿಸಲೇಬೇಕು. ಯಾಕಂದರೆ ಈ ದವಡೆಗಳ ವಕ್ರತೆ ಏನಿರುತ್ತಲ್ಲ ಇದು ಬೆಳವಣಿಗೆ ಒಳಗಡೆ ನಾವು ಸರಿಪಡಿಸ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಉದಾಹರಣೆಗೆ ನಾವು ಏನು ಹೇಳ್ಬೇಕಂದ್ರೆ, ಈಗ ಮೇಲ್ದೋಡೆ ಭಾಳ ಮುಂದಕ್ಕೆ ಬೆಳೆದಿದೆ, ಕೆಳದೋಡೆ ಬೆಳೀತಾನೆ ಇಲ್ಲ, ಇಲ್ಲ ಕೆಳದೋಡೆ ಭಾಳ ಮುಂದಕ್ಕೆ ಬೆಳೆದಿದೆ ಮೇಲ್ದೋಡೆ ಬೆಳೀತಾನೆ ಇಲ್ಲ ಅಂದಾಗ ಏನು ಮಾಡ್ತೀವಿ ಅಂದರೆ, ನಾವು ಯೂಶಲಿ ಇದಕ್ಕೆ ಒಂದು ಮಯೋಫಂಕ್ಷನಲ್ ಥೆರಪಿ ಅಂತ ಹೇಳ್ತೀವಿ. ಈ ಮಯೋಫಂಕ್ಷನಲ್ ಥೆರಪಿ ಕೊಟ್ಟು ನಾವೇನು ಮಾಡ್ತೀವಿ, ಈ ದವಡೆಗಳ ಬೆಳವಣಿಗೆಯಲ್ಲಿ ಅದನ್ನು ಸರಿಪಡಿಸಬಹುದು. ಈಗ ಕೆಲವೊಮ್ಮೆ ಏನಾಗ್ತದೆ, ಪೋಷಕರು 14 ವರ್ಷ ಮಕ್ಕಳು ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಿ, ಪ್ಯೂಬರ್ಟಿ ಅಟೈನ್ ಮಾಡಿದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಈ ಥರ ಆಗಿದೆ ಸರ್ ಅಂತ, ಆವಾಗ ನೀವು ಬೆಳವಣಿಗೆ ನೀವು ಚೇಂಜ್ ಮಾಡೋಕ್ಕೆ ಬರೋದೇ ಇಲ್ಲ. ಹಂಗಿದ್ದಾಗ ಏನು ಮಾಡ್ತೀವಿ ನಾವು, ಕೆಲವೊಂದು ಹಲ್ಲು ತೆಗೆದು ಕ್ಯಾಮೋಫ್ಲೇಜ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಇದಾದಮೇಲೆ ಇಲ್ಲ ಸರ್ ಇದಾದಮೇಲೆ ನಮಗೆ ಕರೆಕ್ಷನ್ ಆಗಬೇಕು ಹಿಂಗಿದೆ ಅಂದಾಗ ನಾವು ಮತ್ತೆ ಮಕ್ಕಳಲ್ಲಿ ಒಂದು 20 ವರ್ಷ ಆದಮೇಲೆ ಸರ್ಜಿಕಲ್ ಆರ್ಥೋಡಾಂಟಿಕ್ಸ್ ಅಂತ ಹೇಳ್ತೀವಿ, ಅದ್ರ ಶಸ್ತ್ರಚಿಕಿತ್ಸೆ ಮೂಲಕ ಆ ದವಡೆಗಳನ್ನು ಸರಿಪಡಿಸಿ ಅದನ್ನು ನಾವು ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಿ ಮಗು ಚೆನ್ನಾಗಿ ಕಾಣೋ ಥರ ಮಾಡ್ತೀವಿ. ಇದೆಲ್ಲ ಪೂರ್ಣ ವಕ್ರದಂತ ಚಿಕಿತ್ಸೆ. ಇದಾಗುತ್ತೆ, ಸಾಕಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಕೊಟ್ಟಿದ್ದೀರಿ ಡಾಕ್ಟರ್ ಶಶಿಕುಮಾರ್ ಅವರೇ. ಅಂದರೆ ಸೌಂದರ್ಯ ಪ್ರಜ್ಞೆ ಕೂಡ ಇಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸ್ತದೆ. ಜೊತೆಗೆ ಮತ್ತೆ ನಾವು ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಪಚನ ಆಗಬೇಕು ಅಂದಾಗ ಕೂಡ ನಮ್ಮ ದಂತ ಪಂಕ್ತಿ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದು. ಈಗ ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ, ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ ಡಾಕ್ಟರ್, ನಾ ಧ್ರುವ ಹನುಮಂತ ಅಂತ ಬಾಲ್ಕುಟ್ಟಿ ಮಾತಾಡ್ಕತ್ತೀನಿ. 75-74 ಇಯರ್ಸ್ ಓಲ್ಡ್ ಇದ್ದೀನಿ. ಈಗ ಡಾಕ್ಟರ್, ನನ್ನ ಪ್ರಶ್ನೆ ಅಂದ್ರೆ ಮಾಡೋದ್ ಕ್ಲಿಪ್ ಹಾಕೋತ್ನಾಗ ಜನರಲ್ ಅನಸ್ಥೇಷಿಯಾ ಕೊಡ್ತೀರಿ, ಲೋಕಲ್ ಅನಸ್ಥೇಷಿಯಾ ಕೊಡ್ತೀರಿ? ಇಲ್ಲ ಸರ್, ನಾವು ಕ್ಲಿಪ್ ಅಳವಡಿಸುವಾಗ ಯಾವುದೇ ರೀತಿ ಜನರಲ್ ಅನಸ್ಥೇಷಿಯಾ ಲೋಕಲ್ ಅನಸ್ಥೇಷಿಯಾ ಕೊಡಲ್ಲ ಸರ್. ಅದು ನೋವಿನ ಇದು ಇದೇ ಪ್ರಸಂಗನೇ ಬರಲ್ಲ ಸರ್. ಆದ್ರೆ ನಾವು ಹಲ್ಲಿನ ಮೇಲೆ ಕ್ಲಿಪ್ ಅನ್ನ ಅಂಟಿಸ್ತೀವಿ, ಅಂಟಿಸಿ ಹೌದು, ಯಾವುದೇ ವಿಧವಾದ ನಿಮಗೆ ನೋವು ಆಗ ಪ್ರೊಸೀಜರ್ ಇರಲ್ಲ ಸರ್ ಇದು ವಕ್ರದಂತ ಚಿಕಿತ್ಸೆಯಲ್ಲಿ. ಆಮೇಲೆ ಎರಡನೇದು, ಈ ಪ್ರಾಣಿಗಳ ಹಲ್ಲುಗಳನ್ನು ಪಾಲಿನಾಗ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ಕತ್ತಾರ, ನಮ್ಮ ಇಂಡಿಯಾದಾಗ ಆಗ್ಲಿಕ್ಕೆ ಸರ್? ಇಲ್ಲ ಸರ್ ಹಂಗೆ ಅಡ್ವಾನ್ಸ್ ಕಂಟ್ರೀಸ್ ಆಗ್ಲಿಕ್ಕೆ ಇಲ್ಲ ಸರ್, ಅದು ಹಂಗೆ ಬರುವುದಿಲ್ಲ ಸರ್. ಅದು ಹಲೋ ನಮಸ್ತೆ ಮೇಡಮ್. ನಮಸ್ತೆ, ನಾವು ಯಲಬುರ್ಗಾ ತಾಲೂಕು ತುಮರಗುದ್ದೆಯಿಂದ ಬಸವರಾಜ್ ಮುಶಿಗೇರಿ ಅಂತ ಹೇಳಿ ಮಾತಾಡೋದು. ಪ್ರಶ್ನೆ ಕೇಳ್ರಿ ಬಸವರಾಜ್. ಡಾಕ್ಟರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ನಮ್ಮ ಮೊಮ್ಮಗಳು 12 ವರ್ಷದ ಕೆಳಗಡೆ ಹೋಗ್ಬೇಕು. ಆಯ್ತು ಸರ್. ಹಾಲಲ್ಲ ಅಂತ ಹೇಳಿದ್ರಲ್ಲ ಸರ್, ಅದು ಇನ್ನೂ ಕೆಲವೊಂದು ಬೀಳವೇ ಅದಾವ್ರಿ, ಬಿಟ್ಟು ಬಂದಿಲ್ರಿ ಇನ್ನು. ಓಕೆ, ಸ್ವಲ್ಪ ಹಲ್ಲು ಮುಂದಕ್ಕೆ ಹೋಲಿದೆ ಸರ್. ಇದು ಹೆಂಗಿರತ್ತಂದ್ರೆ, ಈಗ ಹಾಲಲ್ಲಿರುತ್ತಲ್ಲ ಅದಕ್ಕೊಂದು ಇದಿರುತ್ತೆ ರೀ, ಈಗ ದೌಡೆ ಹಾಲಲ್ಲ ಅಂತ ಹೇಳ್ತೀವಿ. ಈ ದೌಡೆ ಹಾಲಲ್ಲು 10 ವರ್ಷಕ್ಕೆ 11 ವರ್ಷಕ್ಕೆ ಅದು ಬೀಳಬೇಕು ರೀ. ಅದು ಬೀಳದೇ ಇದ್ದಲ್ಲಿ ಏನಾಗತ್ತಂದ್ರೆ, ಅದರ ವಂಶಿಕ ಹಲ್ಲು ಅಂತ ಮೇಲಿರುತ್ತಲ್ಲ ಅದು ಹೊರಗಡೆ ಬರೋದ ಚಾನ್ಸ್ ಆಗೋದಿಲ್ಲ, ಅದು ಒಳಗಡೆ ಉಳ್ಕೊಂಬಿಡುತ್ತೆ, ಅದು ಇಂಪ್ಯಾಕ್ಷನ್ಗೆ ಹೋಗ್ಬಿಡುತ್ತೆ, ಅಂದರೆ ಒಳಗಡೆ ಉಳ್ಕೊಂಬಿಡುತ್ತೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ಈಗ ನೀವು ಒಬ್ಬ ನುರಿತ ವಕ್ರದಂತ ಚಿಕಿತ್ಸೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವ್ರನ್ನ, ಆ ಹಾಲಲ್ಲಿ ಏನು ಆ ವಯಸ್ಸಿಗೆ ತಕ್ಕಂಥ ಹಾಲಲ್ಲಿ ಯಾವುದು ಬಿದ್ದಿರಲ್ಲ ಆ ಹಾಲನ್ನು ಕೀಳಿಸ್ಬೇಕು. ಆ ಕೀಳಿಸಿಬಿಟ್ಟು ಆ ಹಾಲನ್ನು ಆ ಜಾಗದಲ್ಲಿ ಆ ವಂಶಿಕ ಹಾಲು ಬರೋ ಥರ ಮಾಡಬೇಕು. ಅದನ್ನು ನಾವು ಕ್ಲಿಪ್ ಅಳವಡಿಸಿ ಮಾಡಿಕೊಡ್ತೀವಿ ಅದನ್ನು. ಆಯ್ತು ಸರ್, ಕರ್ಕೊಂಬನ್ನಿ. ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ ರೀ, ಕೃಷ್ಣ ಸದ್ರೆ ಧಾರವಾಡದಿಂದ. ಪ್ರಶ್ನೆ ಕೇಳ್ರಿ ಕೃಷ್ಣ ಅವ್ರೆ. ನಮಸ್ಕಾರ ಸರ್, ಹೇಳಿ ಸರ್. ಇದ ಹಿಂದೆ ಹಾಲು ಸೆಟ್ ಹೊಸ ಟೈಪ್ ಬಂದ್ ದಿವಸ ರಾತ್ರಿ ತೆಗೆದಿಡೋದು ಬೆಳಗ್ಗೆ ಹಾಕೋದು ಅಂತ ಸೆಟ್ ಬಂದವಳು. ಈಗ ಈಗ ಅದರಲ್ಲಿ ಹೊಸ ಟೈಪ್ ಬಂದಿದ್ದಾವೆ, ಒಂದು 2-3 ತಿಂಗಳು ತೆಗಿಯಂಗಿಲ್ಲ. ಆ ಸೆಟ್ ಪರ್ಮನೆಂಟ್ ಆಗಿ ಅದು ದಿವಸ ತೆಗೆಯೋದು ಇಲ್ಲ ಅಂತ, ಅದು ಯಾವ ಟೈಪ್ ರೀ ಹೊಸ ಸರ್? ಈಗ ಇದರಲ್ಲಿ ಎರಡೇ ಪ್ರೊಸೀಜರ್ ಇರ್ತದ್ರಿ, ಒಂದು ಬಂದು ರಿಮೂವಲ್ ಡೆಂಚರ್ ಅಂತ ಹೇಳ್ತೀವಿ. ಈಗೇನ್ ನೀವು ಮಾಡಿಸಿದಿರಲ್ಲ ಅದು ತೆಗಿಯೋದು ಹಾಕೋದು ಬರತ್ತರಿ. ಇದರಲ್ಲಿ ಅದು ಫಿಕ್ಸ್ ಆಗಿ ಕುತ್ಕೊಳ್ಳೋದು ಅಂತ ಹೇಳಿದ್ರೆ ಗಟ್ಟಿಯಾಗಿ ಕುಂದ್ರೋದಕ್ಕಷ್ಟೇ ಅದು ತೆಗಿಯೋದು ಹಾಕೋದೆ ಬರತ್ತರಿ. ಇಂಪ್ಲಾಂಟ್ ಅಳವಡಿಸಿ ಅದನ್ನು ನಾವು ಫಿಕ್ಸ್ ಈ ಗಟ್ಟಿ ಕುತ್ಕೊಳ್ಳೋಕ್ಕಷ್ಟೇ ಮಾಡ್ತೀವಿ, ಬಟ್ ಅದು ತೆಗೆದು ಹಾಕಿ ಕ್ಲೀನ್ ಮಾಡಿ ಹಾಕ್ಬೇಕು ಸರ್. ಅದು ಪೂರಾ ಸೆಟ್ ಅಂದ್ರೆ ನೀವು ಫುಲ್ ಮೌತ್ ರಿಹಾಬಿಲಿಟೇಷನ್ ಅಂತ ಹೇಳಿ ಇಂಪ್ಲಾಂಟ್ಸ್ ಹಾಕಿ ಈ ಡೆಂಚರ್ ಬರಲ್ಲ ಸರ್, ಅದಕ್ಕೆ ಅದಕ್ಕೆ ಹಲ್ಲೇ ಫಿಕ್ಸ್ ಮಾಡ್ತಾರೆ ಸರ್ ಅದಕ್ಕೆ. ಹೌದು ಪೂರಾ ಹಲ್ಲು ಈ ತರ ಡೆಂಚರ್ ಬರೋದಿಲ್ಲ ಅದಕ್ಕೆ. ನೀವು ಅದಕ್ಕೆ ಇಂಪ್ಲಾಂಟ್ ಅಳವಡಿಸಿ ಆ ಇಂಪ್ಲಾಂಟ್ ಮೇಲೆ ಇಂಪ್ಲಾಂಟ್ ಸಪೋರ್ಟ್ ತಗೊಂಡು ಹಲ್ಲು ಪೂರ್ಣ ಹಲ್ಲು ಕುಂದಿರ್ಸ್ತಾರೆ. ಅದೇ ಹೊಸ ಟೈಪ್ ಬಂದಿದಾವ ಸರ್, ಹೊಸ ಟೈಪ್ ಬಂದಿದಾವ. ಆ ತರ ಫುಲ್ ಮೌತ್ ರಿಹಾಬಿಲಿಟೇಷನ್ ಮಾಡಿಸ್ಬೋದು ನೀವು. ಹೌದು ಮಾಡಿಸ್ಬೋದು ಸರ್. ಆದ್ರೆ ಈ ತರ ಡೆಂಚರ್ ಬರಲ್ಲ, ಅದು ನಿಮಗೆ ಪೂರಾ ಇದೇ ಬರುತ್ತೆ ಹಲ್ಲು, ಬೇರೆ ತರ ಇಂಪ್ಲಾಂಟ್ ಹಾಕಿ ಆ ಇಂಪ್ಲಾಂಟ್ ಸಪೋರ್ಟ್ ತಗೊಂಡು ನಿಮ್ಮ ಎಲ್ಲ ಅಲ್ಲಿಗೂ ಸಪೋರ್ಟ್ ತಗೊಂಡು ಮಾಡ್ತಾರೆ. ಅದು ಎಲ್ಲ ಇಂಪ್ಲಾಂಟ್ ಸಪೋರ್ಟ್ ತಗೊಂಡು ಹಲ್ಲು ಕುಂದಿರಿಸ್ತಾರೆ. ಹಲೋ ಹಲೋ ಹಲೋ ಎಮ್ಮೆಯ ಕಮ್ಮಿನೆಯ ರುವಾರಿಗಳಾದ ಮಂಜುಳಾ ಪುರಾಣಿಕ ಹಾಗೂ ಡಾಕ್ಟರ್ಗೆ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಾ ಸಿರೋಳದಿಂದ ಓದೇಟಲ್ರಿ ಸರ್, ಮಾತಾಡ್ತಾ ಇರೋದು. ಹೇಳಿ ಸರ್. ಸರ್, ಈಗ ವಕ್ರದಂತ ಹಲ್ಲುಗಳು ಮಕ್ಕಳಲ್ಲಿ ಎಷ್ಟನೇ ವಯಸ್ಸಿನಲ್ಲಿ ಕಾಣಿಸ್ಕೊಳ್ತೀವಿ ಅದನ್ನ ಒಟ್ಟು ಹೇಳ್ತೀರೇನ್ರಿ ಸರ್? ಈಗ ಇದು ಹೆಂಗಿರತ್ತಂದ್ರೆ, ನಿಮಗೆ ಈಗ 7-3 ಸ್ಟೇಜಲ್ಲಿ ನಾವು ಹೇಳ್ತೀವಿ ಸರ್. ಇದು ಫಸ್ಟ್ ಸ್ಟೇಜ್ ಅಂದರೆ 7-8 ವಯಸ್ಸಿಗೆ ಮಕ್ಕಳಿಗೆ ಮಕ್ಕಳನ್ನು ನೀವು ಒಂದ್ಸಲ ವಕ್ರದಂತ ತಪಾಸಣೆ ಮಾಡಿಸಿ ವಕ್ರದಂತ ವೈದ್ಯರ ಹತ್ರ ಒಂದು ಸಲಹೆ ಪಡಿಬೇಕು. ಇದರಲ್ಲಿ ಏನಂದರೆ, ನೀವು ಎಲ್ಲ ಹಾಲಲ್ಲೂ ಸುರಕ್ಷಿತವಾಗಿ ಆರೋಗ್ಯವಾಗಿ ಇಟ್ಕೊಂಡ್ರೆ ಅದೇ ನಿಮಗೆ ಗೈಡ್ಲೈನ್. ಇದರಲ್ಲಿ ಒಂದು 50% ನಿಮ್ಗೆ ವಕ್ರದಂತತೆ ನೀವು ಕಂಟ್ರೋಲ್ ಮಾಡಿಬಿಡ್ಬೋದು. ಒಂದು ಈ ಹಾಲಲ್ಲಿ ನೀವು ಆರೋಗ್ಯವಾಗಿ ಇಟ್ಕೊಳ್ಳಾರ್ದಂಗೆ ಎಲ್ಲ ಉಳುಕಾಗಿ ಅದು ನೋವಾಗಿ ಅದು ಕೀಳಿಸ್ಕೊಂಡಾಗ ವಕ್ರದಂತತೆ ಆಗೋ ಚಾನ್ಸಸ್ 90% ಇರ್ತದ್ರಿ. ಈಗ ನೀವು 7 ವರ್ಷಕ್ಕೆ ನೀವು ಕರ್ಕೊಂಬಂದ್ರಂದ್ರೆ ಆ ಹಾಲಲ್ಲೂ ಉಳಿಸೋದಾಗ್ಲಿ ಅದಕ್ಕಾಗೋ ಚಿಕಿತ್ಸೆ ಆಗಲಿ ನಾವು ಮಾಡ್ಕೊಂಡಿವಂದ್ರೆ ನಮಗೆ ಮುಂದೆ ಬರೋ ಅದಾದ್ರೂ ವಂಶಿಕ ಹಾಲುಗಳು ಕರೆಕ್ಟ್ ಬರ್ತಾವ್ರಿ. ಈಗ ಹಾಲು ಹಲ್ಲುಗಳು ಎಷ್ಟನೇ ವಯಸ್ಸಿನಲ್ಲಿ ಬಿದ್ದು ಹೋಗ್ತವೆ? ಈಗ ಒಂದೊಂದು ಹಲ್ಲಿಗೆ ಒಂದೊಂದು ವಯಸ್ಸು ಇರ್ತದೆ ಸರ್. ಇದು ಮುಂದಿನ ಹಲ್ಲಿಗೆ 7 ವರ್ಷ, ಅದು ಪಕ್ಕದಲ್ಲಿಗೆ 8 ವರ್ಷ, ಅದ್ರ ಹಿಂದ್ಗಡೆ ಹಲ್ಲಿಗೆ 9-10 ವರ್ಷ, ಆಮೇಲೆ ಅದ್ರ ಹಿಂದ್ಗಡೆ ಹಲ್ಲಿಗೆ 11 ವರ್ಷ. ಈ 11 ವರ್ಷಕ್ಕೆ ಎಲ್ಲ ಹಲ್ಲುಗಳು ಉದುರ್ತಾವ ರೀ, ಉದ್ರಿ ಅದ್ರ ವಂಶಿಕ ಹಲ್ಲುಗಳು ಬರ್ತವೆ. ಈ ಇದ್ರಲ್ಲಿ ಏನಾರು ಏರುಪೇರು ಆಯ್ತು ಅಂತ ಇಟ್ಕೊಳ್ಳಿ, ನೀವು ಅವಾಗ ಏನು ಮಾಡಬೇಕು, ನೀವು ಒಕ್ಕದಂತ ವೈದ್ಯರಲ್ಲಿ ಕರ್ಕೊಂಡು ಬಂದು ನೀವು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಅವಾಗಲೇ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಮುಂದಾಗ ಒಕ್ಕರದಂತತೆ ತೀವ್ರತೆ ಕಡಿಮೆ ಆಗ್ಬಿಡುತ್ತೆ. ತಡೆಯಬಹುದು. ಹೌದು, ತಡೆಯೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಈಗ ಓಕೆ ಸರ್, ಥ್ಯಾಂಕ್ ಯು. ಹಲೋ ಹಲೋ ಡಾಕ್ಟರ್, ನಾ ಧ್ರುವ ಅನಂತ್ ಸರ್, ಬಾಲ್ಕೊಂಡಿದ್ದೆ 74 ವರ್ಷ. ಸರ್ ಸರ್, ಬಹಳ ಜನ ಕರೆ ಮಾಡ್ಲಿಕ್ಕತ್ತಾರ ಧ್ರುವ ಅವರೇ. ಹಲೋ ಹಲೋ, ನಮಸ್ಕಾರ ಮೇಡಮ್ ಅವ್ರೆ. ನಮಸ್ತೆ. ನಾವಿಲ್ಲಿ ಕುಗ್ನೂರ್ ತಾಲೂಕು ಕೊಮಲಾಪುರದ ಕೊಟ್ರೇಶ್ ಕೇಳಾರ ಅಂತ ರೀ. ಪ್ರಶ್ನೆ ಕೇಳ್ರಿ ಕೊಟ್ರೇಶ್. ಏನಿಲ್ರಿ, ನಾವು ಸ್ವಲ್ಪ ಒಂದ್ ಹಲ್ಲು ಮ್ಯಾಗಳ ದೌರಿ ಹಲ್ಲು ಒಂದ್ ವರ್ಷನ ಆತ್ರಿ. ನಿಮ್ಗೆ ಎಷ್ಟು ವಯಸ್ಸು? ಈಗ ನಮ್ಗೆ 47 ರೀ. ಓಕೆ, ಈಗ ಅದು ಬಿದ್ದಲು ಬೀಳ್ರಿ, ಏನಿಲ್ರಿ, ಒಂದ್ ಸ್ವಲ್ಪ ಅದು ಅಳಗಡಿದ್ರೆ ಡಾಕ್ಟರ್ ಕಡೆ ಹೋದ್ರೆ ಇರ್ಲಿ ಅನ್ನಕತ್ತಾರ ರೀ ಅವ್ರು. ಸರ್, ಈಗ ನಿಮ್ಮ ಸಮಸ್ಯೆ ಬಂದು ಒಂದು ಯಾವ ಅಲ್ಲಿ ಮುಂದಿನ ಅಲ್ಲ, ಇಲ್ಲ ದೌಡೆ ಅಲ್ಲ, ದೌಡೆ ಅಲ್ಲೂ ಬೀಳ್ತಾ ಇಲ್ಲ. ಮೇಲ್ಗಡೆ ಅಲ್ಲೂ ಬೀಳ್ತಾ ಇಲ್ಲ, ಅಂದ್ರೆ ನೋವು ಬಂದಿದೆ. ಈಗ ಇದು ಹೆಂಗಿರುತ್ತೆ ಅಂದ್ರೆ ಸರ್, ಇದು ಒಂದು ಆ ಹಲ್ಲಿಗೆ ಉಳುಕಾಗಿರುತ್ತೆ ಒಂದು, ಇಲ್ಲ ಯಾವ್ದೇ ಒಂದು ಇದಾಗಿರುತ್ತೆ ಅಂದ್ರೆ ಆ ಹಲ್ಲಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕು. ಸರ್, ಈಗ ಒಂದು 6 ವರ್ಷದಿಂದ ಒಂದು ಹಲ್ಲು ಕೇಳ್ಕೊಂಬಂದ್ರಿ, ಅದಕ್ಕೆ ನರ ವೀಕ್ನೆಸ್ ಆಗಿ ಸ್ವಲ್ಪ ಕಣ್ಣಿಗೆ ಎಫೆಕ್ಟ್ ಆಗಿ ಸಮಸ್ಯೆ ಆತ್ರಿ. ಇಲ್ಲ ಸರ್, ಇದಕ್ಕೆ ಆ ಹಲ್ಲು ಕೀಳೋದಕ್ಕೆ ನರಗಳಿಗೆ ಯಾವುದಕ್ಕೂ ಸಂಬಂಧ ಇರೋಲ್ಲ ಸರ್, ಅದು ಬೇರೆ ಏನಾದ್ರು ಸಮಸ್ಯೆ ಇರುತ್ತೆ. ಸರ್, ನನಗೆ ಏನಾತ್ರಿ ಅಂತಂದ್ರೆ ಕಣ್ಣಿನಂತ ತೊಂದರೆ ಬಹಳ. ಇಲ್ಲ ಇಲ್ಲ, ಹಲ್ಲು ಕೀಳಿಸೋದ್ರಿಂದ ಕಣ್ಣಿಗೆ ಯಾವ ತೊಂದರೆನು ಬರೋದಿಲ್ಲ ಸರ್, ಅದು ಬೇರೆ ಏನಾದ್ರು ಸಮಸ್ಯೆ ಇರಬತ್ತೆ. ಹಲ್ಲು ಕೀಳಿಸೋದಕ್ಕೆ ಕಣ್ಣಿಗೆ, ಕಣ್ಣಿನ ನರಕ್ಕೆ ಇದಾಗೋದಕ್ಕೆ ಏನು ಸಂಬಂಧನೇ ಇರೋಲ್ಲ ಸರ್, ಅದು ಏನಿಲ್ಲ. ನೀವು ಅದಕ್ಕೆ ಹಲ್ಲು ಇದಾದ್ರೆ ನೀವು ಕೀಳಿಸಬಹುದು, ಅದಕ್ಕೆ ಕಣ್ಣಿಗೆ, ಅದಕ್ಕೆ ಕಣ್ಣಿನ ನರಕ್ಕೆ ಹಲ್ಲು ಕೀಳಿಸೋದಕ್ಕೆ ಸಂಬಂಧನೇ ಇಲ್ಲ. ಒಂದ್ಸತಿ ನೀವು ವೈದ್ಯರನ್ನ ಭೇಟಿ ಆಗ್ರಿ, ನೀವು ಒಂದ್ಸಲ ಭೇಟಿ ಆಗ್ರಿ. ಅದು ಬಹಳ ತೀವ್ರ ಏನು ಅದು ರೂಟ್ ಕೆನಾಲ್ ಮಾಡಕ್ಕೂ ಬರಲಿಲ್ಲ ಅಂದ್ರೆ ಅದು ಹಲ್ಲು ಕೀಳ್ತಾರ್ರಿ. ಹಲೋ ಹಲೋ, ನಮಸ್ತೆ. ಹಲೋ, ಹಾ ಯಾರು ಕೇಳ್ರಿ, ಪ್ರಶ್ನೆ ಕೇಳ್ರಿ. ಹಲೋ ಹಲೋ ಹಲೋ ರೀ, ಹಾ ನಮಸ್ತೆ, ಯಾರು ಪ್ರಶ್ನೆ ಕೇಳಿ, ನಿಮ್ಮ ಹೆಸರು? ಇಲ್ಲ, ರಾಯಬಾರದಿಂದ ಭೀಮರಾವ್ ಕೊಕಟೆ. ಹಾ ಪ್ರಶ್ನೆ ಕೇಳ್ರಿ ಭೀಮರಾವ್. ನಮಸ್ಕಾರ ಸರ್, ಹೇಳಿ. ನಮ್ಮಲ್ಲಿ ಒಕ್ಕರಂತೆ ಹಲ್ಲು ತಗ್ಸ್ಕೊಂಡ್ ಬಂದಿರ್ರಿ ಒಂದ್ ಮಗುಗ್ರಿ, ಈಗ ಅವ್ರದ 22 ವರ್ಷ ರೀ, ಮತ್ತೆ ಹಲ್ಲು ಬಂದವ್ರಿ. ಹಾ ಹೇಳಿ ಸರ್. ಹ್ಞೂನ್ರಿ, ಅದೇ ಹಂಗ ತಗಸ್ಬೇಕು ಅಂತ ತಗಸ್ಬಾರ್ದ್ರಿ? ಇಲ್ಲ ಇಲ್ಲ, ಈಗ ನೀವು ಯಾವಲ್ಲಿ ತೆಗ್ಸಿದ್ರಿ ಆ ಮಗುಗೆ? ಮ್ಯಾಲೆ ಒಂದು ಒಂಕಾಗಿರೋ ಹಲ್ಲನ್ನ ತೆಗ್ಸಿದಿರಿ. ಈಗ ಹೆಂಗಿರುತ್ತಂದ್ರೆ ಈ ಹಲ್ಲು ನಿಮಗೆ ಆ ಹಲ್ಲಿನ ಜಾಗದಲ್ಲಿ ಬರದಂಗೆ ಬೇರೆ ಕಡೆ ಬಂದಿದೆ, ಅದಕ್ಕೆ ತೆಗ್ಸಿದಿರಾ ನೀವು? ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಕೆಲವೊಮ್ಮೆ ಕೋರೆ ಹಲ್ಲೆಲ್ಲ ಬರತ್ತರಿ ಆತರ. ಈ ನೀವು ತೆಗೆಸಿರೋದು ಕೋರೆ ಅಲ್ಲ. ಈ ಕೋರೆ ಹಲ್ಲನ್ನ ನಾವು ಯೂಶಲಿ ತೆಗೆಸ್ಬಾರ್ದು ಸರ್, ಅದು ನಮಗೆ ಸಪೋರ್ಟ್, ನಾವು ನಗುವಾಗ ಸಪೋರ್ಟ್ ಮಾಡೋದು ಕೋರೆ ಹಲ್ಲೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ನೀವು ಏನ್ ಮಾಡ್ಬೇಕಂದ್ರೆ, ನೀವು ಒಬ್ಬ ವಕ್ರದಂತ ವೈದ್ಯರ ಹತ್ರ ಹೋಗಿ ಆ ಬಾಜುಕಿರ ಪ್ರೀಮೋಲರ್ ಅಂತ ಹೇಳ್ತೀವಿ, ಸಣ್ಣ ಹಲ್ಲು ಅಂತ ಹೇಳ್ತೀವಿ, ಆ ಹಲ್ಲು ತೆಗೆಸಿ ಆ ಜಾಗದಲ್ಲಿ ಈ ಹಲ್ಲನ್ನು ತಂದು ನಾವು ತಂತಿ ಬ್ರೇಸಸ್ ಹಾಕಿ ಆ ಹಲ್ಲನ್ನ ಸರಿಪಡಿಸ್ಬೇಕು. ಈಗ ನೀವು ಕೀಳಿಸ್ಬಿಟ್ಟಿದ್ದೀರಾ, ಮತ್ತೆ ಬೇರೆ ಹಲ್ಲುಗಳು ವಕ್ರವಾಗಿದೆಯಾ? ಹೌದಾ, ಹಂಗಂದ್ರೆ ಹಂಗಂದ್ರೆ ಅದು ಒಳಗಡೆ ಮಲ್ಟಿಪಲ್ ಇಂಪ್ಯಾಕ್ಷನ್ಸ್ ಆಗಿರ್ತದ್ರಿ, ನೀವು ಫುಲ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ ಸರ್. ನೀವು ತಂತಿ ಅಳವಡಿಸಿ, ನಮ್ಮ ಬ್ರೇಸಸ್ ಅಳವಡಿಸಿ, ಕ್ಲಿಪ್ಸ್ ಅಳವಡಿಸಿ ಫುಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ವಾಸಿ ಆಗ್ತಾರೆ ಸರ್, ಏನು ಪ್ರಾಬ್ಲಮ್ ಆಗಲ್ಲ. ಅದು ಒಳಗಡೆ ಹಲ್ಲು ಹೊರಗಡೆ ಬರುತ್ತೆ, ನಾಳೆ ನಿಮ್ಗೆ ಊಟ ಮಾಡೋದಕ್ಕೂ ಆಗತ್ತೆ, ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಲೋ ಹಲೋ ಡಾಕ್ಟರ್, ನಾ ಧ್ರುವ ಮಾತಾಡ್ಕತ್ತೀನಿ. ಸರ್ ಸರ್, ಬಹಳಷ್ಟು ಕರೆ ಬರ್ತಾವ ಧ್ರುವ ಅವ್ರ. ಒಂದೇ ಅಂದ್ರೆ ಕ್ಯಾಪ್ ಈಗ ಹಲ್ ಬಿದ್ದಿತ್ತು ಅಂದ್ರೆ ಇಮಿಡಿಯೇಟ್ಲಿ ಕ್ಯಾಪ್ ಹಾಕಿ ಕೊಡ್ತಾರೆ ಅಂತ ಡಾಕ್ಟರ್. ಹಲ್ ಬಿದ್ದಿತ್ತು ಕೂಡಿಸ್ತಾರೆ ಸರ್. ನೀವು ಯಾರು ಒಬ್ಬ ಲೋಕಲ್ ಡೆಂಟಿಸ್ಟ್ ಹತ್ರ ಹೋದ್ರು ಕೂಡಿಸ್ಕೊಡ್ತಾರೆ ಸರ್, ಏನ್ ಸಮಸ್ಯೆ ಇಲ್ಲ ಅದು. ಹಲೋ ಹಲೋ ಹಲೋ ಮೇಡಮ್, ನಮಸ್ತೆ. ರೇಡಿಯೋ ಸೆಟ್ ದೂರ ಇಡ್ರಿ. ಆಯ್ತು ಮೇಡಮ್, ನಮಸ್ಕಾರ. ನಮಸ್ತೆ, ಪ್ರಶ್ನೆ ಕೇಳಿ. ಈಗ ನಮ್ಮ ಮಗ 8 ವರ್ಷ ಮೇಡಮ್ ಅವರ. ಹೇಳಿ ಸರ್. ತಳಿಯನ್ ಹಲ್ಲು ಬಿದ್ದವ್ರಿ ಸರ್, ಅವು ಸಿ ಆಕಾರದೊಳಗ ಸೈಡ್ ಬಂದವ್ರಿ ಸರ್. ಹಿಂದ ಮುಂದ್ ಬಂದವಲ್ರಿ? ಅದೇ ಅದೇ. ಈಗ ಏನಾಗತ್ತಂದ್ರೆ ಸರ್, ಕೆಲವೊಮ್ಮೆ ಈ ಹಾಲಿನಲ್ಲಿ ಏನಿರುತ್ತಲ್ಲ ಅದ್ರಲ್ಲಿ ಬಡ್ಡೆಯಲ್ಲಿ ಅದ್ರ ವಂಶಕ ಹಲ್ಲಿ ಇರ್ತದ್ರಿ, ಕೆಲವೊಮ್ಮೆ ಏನಾಗತ್ತೆ ಅದ್ರ ಮೊಳಕೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ಬಿಟ್ಟಿರ್ತದೆ ಕೆಳಗಡೆ. ಅದು ಮೊಳಕೆ ಹೊಡೆದಾಗ ಏನಾಗತ್ತಂದ್ರೆ ನಿಮಗೆ ಅದ್ರ ಹಿಂದೆ ಬರ್ತದೆ, ಕೆಲವೊಮ್ಮೆ ಅದ್ರ ಹಾಲಿನ ಮುಂದೆ ಬಂದ್ಬಿಡತ್ತೆ. ಇದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಅದ್ರ ಸಂಬಂಧಪಟ್ಟಿದ್ದ ಹಾಲೆಲ್ಲ ಕೀಳಿಸ್ಬಿಡ್ಬೇಕು. ನೀವು ಮತ್ತೆ ಅದಕ್ಕೆ ವಕ್ರದಂತ ಚಿಕಿತ್ಸೆ ತಗೊಂಡು ಅದು ನಾವು ಬ್ರೇಸಸ್ ಹಾಕಿ ಹಾಲಿನ ಜಾಗದಲ್ಲಿ ಕರೆಕ್ಟ್ ಆಗಿ ತಂತಿ ಹಾಕಿ ಕರೆಕ್ಟ್ ಆಗಿ ಸರಿ ಮಾಡ್ಬೋದು. ಆಯ್ತು, ಬನ್ನಿ ಸರ್. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ನಾವು ಎಲ್ಲಿಂದ ರೀ ಮೇಡಮ್? ಪ್ರಶ್ನೆ, ನಿಮ್ಮ ಹೆಸರೇನು? ನಾವು ಎಲ್ಲಿಂದ? ನಂದೀಶ್ ಕಡಪ್ನವ್ರ ಅಂತಂದ್ರಿ. ಪ್ರಶ್ನೆ ಕೇಳ್ರಿ ನಂದೀಶ್. ನಮಸ್ಕಾರ ಸರ್, ಹೇಳಿ. ಸರ್, ಇದು ನಮ್ದು ಒಂದು ಹತ್ತಿರ ಭಾಗದಾಗ ಹಲ್ ಸರ್, ಒಂದ್ ಮುಂದ ಅದು ಎಕ್ಸ್ಟ್ರಾ ಬಂದೈತೆ ಏನ್ ಸರ್? ಹಿಂಗ ಮುಂದ ಕ್ವಾರಿ ಹಲ್ ನಮ್ಮನೆ ಬಂದ್ಬಿಟ್ಟ ಸರ್. ಎಷ್ಟು ವಯಸ್ಸು ಸರ್ ಈಗ ನಿಮಗೆ? ನಮ್ಗ 19 ಪ್ಲಸ್ ಏಜ್ ಸರ್. ಈಗ ಕೋರೆಯಲ್ಲ ಎಕ್ಸ್ಟ್ರಾ ತರ ಅನಿಸ್ತಾ ಇದೆ ನಿಮಗೆ? ಅದು ಬರೋಬ್ಬರಿ ಪೂರ್ತಿ ಫ್ರಂಟ್ಗೆ ಮುಂದೆ ಬಂದ್ಬಿಟ್ಟ ಸರ್. ಏನ್ ನೋಡ್ತಿದ್ದೆಲ್ಲ ಸಮಾಧಾನ ಸರ್ ಅವರು. ಸರ್, ಈಗ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಈಗ ಮಕ್ಕಳಲ್ಲಿ ಇಂಟರ್ಸೆಪ್ಟಿವ್ ಆಥೋರೆಟಿಕ್ಸ್ ಮಾಡಿಸ್ಬೇಕು ಅಂತೇಳಿ. ಈಗ 8-10 ವರ್ಷ ಟೈಮಲ್ಲಿ ನಾವು ಯಾಕಂದ್ರೆ ಈ ಸಮಸ್ಯೆಗೆ ನಾವು ಹೇಳೋದು ಇಂಟರ್ಸೆಪ್ಟಿವ್ ಆಥೋರೆಟಿಕ್ಸ್ ಮಾಡಿಸ್ಬೇಕು ಅಂತೇಳಿ. ಅಂದರೆ ಈಗ 10 ವರ್ಷ ಇದ್ದಾಗ ಈ ಹಾಲಲ್ಲಿ ಬಿಡೋದಿಲ್ಲ ನೋಡ್ರಿ, ಅವರಿಗೆ ಹಾಲಲ್ಲಿ ತೆಗೆದು ನಾವೇ ಹಾಲಲ್ಲಿ ತೆಗೆದು ಆ ಜಾಗದಲ್ಲಿ ಬರೋ ಥರ ಮಾಡ್ತೀವಿ. ಇವಾಗ ನೀವು ಆ ಪ್ರೋಸೆಸ್ ಎಲ್ಲ ದಾಟಿದ್ದೀರಲ್ಲ, ಆ ಹಾಲಲ್ಲಿ ಹಂಗೆ ಉಳ್ಕೊಂಡು ನಿಮಗೆ ಏನಾಗಿದೆ ಒಳಗಡೆ ಅದ್ರ ವಂಶಿಕಾಲು ಹೊರಗಡೆ ಬರೋಕ್ಕೆ ಜಾಗ ಇಲ್ದಂಗೆ ಎಲ್ಲಂದ್ರಲ್ಲಿ ಬಂದ್ಬಿಟ್ಟಿರುತ್ತೆ. ಆಯ್ತಾ? ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಸರ್, ಇವಾಗ ಅದಕ್ಕೆ ಕೆಲವೊಂದು ಹಲ್ಲು ತೆಗಿತೀವಿ ರೀ, ತೆಗೆದು ಈ ಮೇಲಿರೋ ಹಲ್ಲು ಇಂಪಾರ್ಟೆಂಟ್ ಅಲ್ಲಿ ಯಾವ್ದಿರುತ್ತಲ್ಲ ಆ ಹಲ್ಲನ್ನ ಆ ಜಾಗಕ್ಕೆ ತಗೊಂಬಂದು ನಾವು ಬ್ರೇಸಸ್ ಹಾಕಿ ಆ ಜಾಗಕ್ಕೆ ತಗೊಂಬಂದು ಕೂಡಿಸ್ತೀವಿ ಅದನ್ನ. ಆಯ್ತು ಸರ್. ಈಗ ಯಾವ್ದಕ್ಕಾರ ಮೆಡಿಕಲ್ನಾಗ ಏನಾರ ಅದು ನಮ್ ಪಾರ್ಟ್ ಬರ್ತದೆ ಸರ್? ಏನ್ರಿ? ಇವು ಯಾವ್ದಾರ ನಮ್ಮ ಮೆಡಿಕಲ್ ಆಗ್ತಾವಲ್ಲ ಸರ್, ಯಾವ ಗೌರ್ಮೆಂಟ್ ಜಾಬ್ ಈ ಟೈಪ್ ಅದ್ರೊಳಗೆ ಮೆಡಿಕಲ್ನಾಗ ಏನಾರ ನಮ್ಗೆ ಅಂದ್ರೆ ನೀವು ಫೀ ಕನ್ಸೆಷನ್ ಕೇಳ್ತಿದ್ದೀರಾ? ಅಲ್ಲ ಸರ್, ಇವು ಮೆಡಿಕಲ್ ಯಾವ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿರ್ತೇವಲ್ಲ ಸರ್, ಅಲ್ಲೆಲ್ಲ ಕೆಲ್ಸಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನಿಮ್ಗೆ ಏನಾದ್ರೂ ಮೇಡಮ್ ಅವಾಗ ನಮ್ದೇನಾರ ಇವು ಮೆಡಿಕಲ್ ರಿಪೋರ್ಟ್ ಹಿಂಗ್ ತೋಣ ಮುಂದ ಅವಾಗ ಇದು ಹಲ್ನಾಗೆ? ಇಲ್ಲ ಇಲ್ಲ ಸರ್, ಅದಕ್ಕೆ ಏನ್ ಸಂಬಂಧ? ನಿಮ್ ಮೆಡಿಕಲ್ ಜಾಬ್ಗೆ ಏನಾರ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತೀರಾ? ಇಲ್ಲ ಇಲ್ಲ ಸರ್, ಇದಕ್ಕೆ ಏನ್ ಸಂಬಂಧ ಇರಲ್ಲ. ಇನ್ನ ನೀವು ಚೆನ್ನಾಗಿ ಕಾಣ್ತೀರಾ, ನಿಮಗೆ ಇನ್ನೂ ಒಳ್ಳೆ ಜಾಬ್ ಸಿಗತ್ತೆ. ಆಯ್ತಾ? ಓಕೆ ಓಕೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ನಾನು ಹಾವೇರಿಯಿಂದ ಹಾವೇರಿಯಿಂದ ಕಸ್ತೂರಿ ಅಂತ ಮಾತಾಡೋದು. ನಮಸ್ಕಾರ, ಹೇಳಿ ಮೇಡಮ್. ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಹಲ್ಲು ಬಿದ್ದ ಹಲ್ಲಿಗೆ ಮತ್ತೆ ಹೊಸ ಹಲ್ಲು ಕಟ್ಟೋದು ಹೆಂಗ್ ಮಾಡೋದು ಸರ್? ಏನ್ ವಯಸ್ಸು ಮೇಡಮ್ ಯಾರು ನಿಮಗ? ನನಗೆ ಈಗ 64 ಹೋಗಿತ್ತು. ಹಲ್ಲು ಬಿದ್ದಿದೆ ನಾನು ನಿಮಗೆ. ಸರ್ ಮೇಡಮ್, ಈಗ ಎರಡು ತರ ಟ್ರೀಟ್ಮೆಂಟ್ ಮಾಡ್ತಾರ್ರಿ. ಈಗ ನಿಮಗೆ ಆಜುಬಾಜು ಹಲ್ಲು ಆ ಬಿದ್ದಿರ ಹಲ್ಲಿಗೆ ಆಜುಬಾಜು ಹಲ್ಲು ಚೆನ್ನಾಗಿ ಗಟ್ಟಿ ಇದ್ರೆ ಆ ಹಲ್ಲಿನ ಸಪೋರ್ಟ್ ತಗೊಂಡು ಒಟ್ಟು ಮೂರಲ್ಲಾಗಿ ಒಂದು ಹಲ್ಲು ಸೆಟ್ ಕುಂದಿರ್ಸ್ತಾರ ರೀ, ಅದು ಫಿಕ್ಸ್ ಇರ್ತದೆ, FPD ಅಂತ ಹೇಳ್ತೀವಿ. ಆಯ್ತಾ? ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು, ಆ ಹಲ್ಲು ಕೀಳಿಸ್ಬಿಟ್ಟು ಒಂದು ಹಾಕೋತೆಗೆ ರಿಮೂವಲ್ ಬರುತ್ತೆ, ಆ ತರನು ಮಾಡಿಸ್ಬೋದು. ಎರಡು ವಿಧಾನ ಇದೆ ರೀ ಅದರಲ್ಲಿ. ಅಲ್ಲ ಗಟ್ಟಿ ಹಲ್ಲು ನಿಮಗೆ ಇವಾಗ ಏನ್ ತೊಂದರೆ ಆಗಿದೆನ? ಇದು ತೊಂದರೆ ಇಲ್ಲ ಅಂದ್ರೆ ಯಾಕೆ ಕೀಳಿಸ್ತೀರಿ? ತೀಳ್ಸಕ್ಕೆ ಹೋಗ್ಬೇಡಿ ಅದನ್ನ. ಅಂದ್ರೆ ಕೆಳಗಿನ ಹಲ್ಲು ನಾ ಮುಂದಿನ ಈ ಕೆಳಗಿನ ಹಲ್ಲು ನಾಲ್ಕು ಹಲ್ಲು ಬಿದ್ದ ಸರ. ಎಡಗಡೆ ಬಲಗಡೆದು ದವಡಿ ಹಲ್ಲು ಮ್ಯಾಲ ಒಂದ್ ಬಿದ್ದ, ಕೆಳಗೊಂದ್ ಬಿದ್ದ. ಆಯ್ತು. ಕಸ್ತೂರಿ ಅವರ, ನಿಮ್ಗೆ ಡಾಕ್ಟರ್ ಏನು ಹೇಳಿದ್ರು ಅಂದ್ರೆ ನಾಲ್ಕು ಹಲ್ಲು ಎಲ್ಲಿ ಬಿದ್ದದಲ್ಲ ಕೆಳಗಿಂದು, ಅದ್ರ ಆ ಕಡೆದು ಈ ಕಡೆದು ಹಲ್ಲು ಗಟ್ಟಿ ಇದ್ರೆ ನಾಲ್ಕು ಹಲ್ಲುಗಳನ್ನ ಆರ್ಟಿಫಿಷಿಯಲ್ ಹಾಕಿ ಅದನ್ನ ಕೂಡಿಸ್ತಾರಂತ. ಹೌದು ಸರ್. ಒಂದ್ಸತಿ ತೋರಿಸ್ಕೊಳ್ರಿ. ತೋರಿಸಿ ಬನ್ನಿ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ, ಹೇಳಿ ಸರ್. ಹಲೋ ಹಲೋ, ನಮಗೆ ಕೇಳ್ತಾ ಇದೆ, ನಿಮ್ಮ ಹೆಸರು ಹೇಳ್ರಿ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ಮಂಜುನಾಥ್ ನಾಡಿಗರ್ ಅಂತ ಮಾತಾಡೋದು. ಕೇಳ್ರಿ. ನಮಸ್ಕಾರ, ಹೇಳಿ. ಅದೇ ಮಕ್ಕಳು ಇಲ್ಲಿ ವಕ್ರಗತಿ ಇದು ಅದೆಲ್ಲ ಆಗ್ಲಾರ ನೋಡ್ಕೋಬೇಕಂತ ಏನ್ ಮಾಡ್ಬೇಕು ರೀ? ಅದಕ್ಕೆ ಮುಂಜಾಗ್ರತೆ ಕ್ರಮ ಏನ? ಇವಾಗ ಏನ್ ಹೇಳ್ರಿ? ವಕ್ರಗತಿ ಇಲ್ಲಿ ಇದು ಇರ್ತದ ಮಕ್ಕಳಿಗೆ ವಕ್ರದಂತ ಆಗಿದೆ. ಎಷ್ಟು ವಯಸ್ಸು ಮಗು ಮಗಳಿಗೆ? ಇಲ್ಲ ಇಲ್ಲ, ವಕ್ರದಂತ ಆಗದ ರೀತಿಯಲ್ಲಿ ಮಾಡ್ಬೇಕಾ? ನಾನು ನಿಮಗೆ ಹೇಳಿದ್ನಲ್ಲ, ಪ್ರಿವೆಂಟಿವ್ ಆರ್ಥೋಡಾಂಟಿಕ್ಸ್ ಅಂದ್ರೆ ಸ್ಟೇಜ್ ಒನ್, 7ರಿಂದ 8ನೇ ವಯಸ್ಸಿಗೆ ಹಾಲಲ್ಲಿರುವ ಹಾಗೆ ತೋರಿಸ್ಬೇಕು ಮಕ್ಕಳಿಗೆ. ಆಯ್ತಾ? ಆ ಹಾಲನ್ನ ನೀವು ಆರೋಗ್ಯವಾಗಿ ಸುರಕ್ಷಿತವಾಗಿ ಕಾಪಾಡ್ಕೊಳ್ರಿ. ಅದನ್ನ ನೋಡ್ಕೊಂಡ್ರೆ ನಿಮಗೆ 50% 60% ನಿಮ್ಗೆ ವಕ್ರದಂತತೆ ಆಗೋದಿಲ್ಲ ಯೂಶಲಿ. ಆಯ್ತಾ? ಅದೇ ಅದೇ ಅದೇ ಅದು ಎದಕ್ಕೆ ಸಂಬಂಧ ಅಂದ್ರೆ, ಅದಕ್ಕೆ ನಾ ಹೇಳಿದ್ನಲ್ಲ ಕಾರಣಗಳು, ಈ ಅಭ್ಯಾಸಗಳು, ಬೆರಳು ಚೀಪ ಅಭ್ಯಾಸಗಳು ಇರುತ್ತೆ, ಬಾಯಲ್ಲಿ ಉಸಿರಾಡೋ ಅಭ್ಯಾಸಗಳು ಇರುತ್ತೆ, ನಾಲಿಗೆಯಿಂದ ತಮ್ಮ ನಾಲಿಗೆಯಿಂದನೇ ಹಲ್ಲುಗಳನ್ನ ನೂಕ್ಸ್ಕೊಂತ ಇರ್ತಾರೆ, ಆ ನೂಕ್ಸಿ ನೂಕ್ಸಿ ಹಲ್ಲುಗಳನ್ನ ಹಿಂಗೆ ಡೊಂಕ್ ಮಾಡ್ಕೊಳ್ತಾರೆ ಮಕ್ಕಳು. ಇವು ಅಭ್ಯಾಸಗಳು ಇದನ್ನ ಚೆಕ್ ಮಾಡಬೇಕು ಒಂದು. ಎರಡನೇದು, ಈ ಹಾಲಲ್ಲಿ ಪೊಸಿಷನ್ ಸರಿ ಇದ್ದಿಲ್ಲ ಅಂದಾಗ ಏನಾಗುತ್ತೆ, ಅದು ಮೊಳಕೆ ಬರೋ ಹಲ್ಲುಗಳು ಹಿಂಗೆ ಕ್ರಾಸ್ ಬಂದಿರುತ್ತೆ. ಹಲೋ ಹಲೋ ಹಲೋ ಹಲೋ, ಹಾ, ನಿಮ್ಮ ಹೆಸರೇನು ಹೇಳಿ? ನಮ್ಮ ಹೆಸರು ಮಂಜುಳಾ ರೀ, ಸವನೂರು ತಾಲೂಕು ಕಡ್ಕೋಳಿಂದ. ಹಾ ಮಂಜುಳಾ, ಪ್ರಶ್ನೆ ಕೇಳ್ರಿ ಡಾಕ್ಟ್ರಿಗೆ. ನಮಸ್ಕಾರ ಮೇಡಮ್, ಹೇಳಿ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹಲೋ ಹಲೋ ಹಲೋ, ಹಾ, ಯಾರು ಮಾತಾಡೋದು? ಪ್ರಶ್ನೆ ಬೇಗ ಕೇಳಬೇಕು, ಟೈಮ್ ಆಗ್ತಾ ಇದೆ. ನಮಸ್ಕಾರ, ನಾವು ಮುಂಡಗೋಡ ತಾಲೂಕು ಇಂದೂರಿಂದ ಮಾತಾಡಿದ್ರಿ. ಹಾ ಪ್ರಶ್ನೆ ಕೇಳಿ. ನಮಸ್ಕಾರ ಹೇಳಿ. ನಮ್ಮ ಮೊಮ್ಮಗ ಬಿದ್ದು ಒಂದು ಹಲ್ಲು ಮುರ್ಕೊಂಡ್ರಿ. ಆಯ್ತು. ಈಗ 9 ವರ್ಷ. ಅದಕ್ಕೆ ಡಾಕ್ಟರ್ ಇಲ್ಲಿ ತೋರಿಸಿದ್ರೆ ಇನ್ನು ಸ್ವಲ್ಪ ದಯವಿಟ್ಟು ಬಲ್ಲಿಂದ ಸರಿ ಮಾಡಕ್ ಬರುತ್ತೆ, ನಿಮ್ ಕಡೆ ಬಂದ್ರೆ ಏನಾರ ಮಾಡಕ್. ಈಗ ಇದು ಬಿದ್ದು ಮುರ್ಕೊಂಡಿರ್ತಾರಲ್ಲ, ಇದಕ್ಕೆ ಕಾರಣ ಏನಿರುತ್ತೆ ಅಂದ್ರೆ, ಕೆಲವೊಮ್ಮೆ ಹಲ್ಲು ವಕ್ರವಾಗಿ ಬಹಳ ಮುಂದಕ್ಕೆ ವಾಲಿರುತ್ತೆ. ಸೊ ಬಿದ್ದಾಗ ಮೊದಲು ಪೆಟ್ಟು ಬಿಡೋದು ಮುಂದಿನ ಹಲ್ಲಿಗೆ ಬಿಡುತ್ತೆ ರೀ, ಅದ್ರ ಸಂಬಂಧನೂ ಆ ಹಲ್ಲಿಗೆ ಪೆಟ್ಟಾಗಿ ಮುರಿದಿರ್ಬೋದು. ಈಗ ಮತ್ತೊಂದು ಹಲ್ಲು ಸೈಡ್ ಬರಾಗಿಲ್ರಿ, ಅದಕ್ಕೆ ಬಹಳ ದೊಡ್ಡದಾಗಿಬಿಟ್ಟು. ಹಾ ಹಾ, ಅಂದ್ರೆ ಅದು ಹಾಲಲ್ಲಿ ಮುರಿದಿರ್ಬೋದು, ಆದ್ರೆ ಅದ್ರ ವಂಶಿಕ ಹಲ್ಲಿ ಹಿಂದ್ಗಡೆ ಬರ್ತಾ ಇರ್ಬೋದು. ಈಗ ನೀವು ಏನ್ ಮಾಡ್ಬೇಕಂದ್ರೆ, ಒಬ್ಬ ವಕ್ರದಂತ ಚಿಕಿ ವೈದ್ಯರಲ್ಲಿ ನೀವು ತೋರಿಸ್ಬೇಕು. ತೋರಿಸ್ಬಿಟ್ಟು ಆ ಹಲ್ಲು ಒಳಗಡೆ ಅಲ್ಲಿ ಪರ್ಮನೆಂಟ್ ಅಲ್ಲಿ ಇತ್ತಂದ್ರೆ, ಅದಕ್ಕೆ ನಾವು ಬ್ರೇಸಸ್ ಹಾಕಿ ಆ ಹಲ್ಲು ಹಾಲಲ್ಲಿ ತೆಗೆ ಮುರಿದಿದ್ದ ಹಾಲಲ್ಲಿ ತೆಗೆದು ನೀವು ಈ ಪರ್ಮನೆಂಟ್ ಅಲ್ಲಿ ಆ ಜಾಗಕ್ಕೆ ಬರ್ದಂಗೆ ಮಾಡ್ಕೊಡ್ತೀವಿ. ಒಂದು ಕೊನೆಯ ಕರೆ ನೋಡೋಣ. ಹಲೋ ಸರ್, ನಮಸ್ಕಾರ ಮೇಡಮ್. ನಮಸ್ತೆ, ಬೇಗ ಕೇಳಬೇಕು, ಟೈಮ್ ಆಗ್ತಾ ಬಂತು. ಹೌದ್ರಿ ಮೇಡಮ್, ನಾವು 10ನೇ ತಾಲೂಕು ಶಿವನೂರದಿಂದ ಗಿರ್ಮಲಯ್ಯ ಮಠದ ಅಂತ ಮಾತಾಡಿದ್ರಿ. ಹಾನ್ರಿ ಸರ, ಇದು ದೌಡಿದ ಒಂದು ಹಲ್ ರೀ, ಇದನ್ನಾಗೈತ್ರಿ, ಮುರ್ದೈತ್ರಿ ಸರ್. ಆಯ್ತ್ರಿ, ಕಳಿಸನ್ರಿ. ಆಯ್ತ, ಮ್ಯಾಗಿಂದ ಒಂದ್ ಏನೈತ್ರಿ, ಅದು ತೂತ್ ಬಿದ್ದೈತ್ರಿ ಸರ್. ಆಯ್ತ್ರಿ, ಅದ ಒಂದ್ ಸ್ವಲ್ಪ ಹುಳ ತಿನ್ನಂಗಿದ್ರಿ, ಅದ ಏನ್ ತಗಸ್ಬೇಕ್ರೆ, ನೀ ಏನ್ ಮಾಡ್ಬೇಕ್ರೆ? ತಲ್ಲ ತಿನ್ರಿ. ಇಲ್ಲ ರೀ, ಈಗ ಹುಳ ತಿಂದ್ರೆ ಆ ಹಲ್ಲು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರ್ರಿ. ಆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಆ ಹುಳ ತಿಂದಿದ್ದು ಅದೇನಿದೆ ಅಲ್ಲ ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಮತ್ತೆ ಒಂದು ಕೃತಕ ನರ ತುಂಬಿಸಿ ಅದಕ್ಕೆ ಕ್ಯಾಪ್ ಹಾಕ್ತಾರೆ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಅಂದ್ರೆ ದಂಡಿ ಹಲ್ಲ ಐತ್ರಿ, ಯಾವಲ್ಲಾದ್ರೂ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಕ್ ಬರ್ತದೆ ರೀ. ಹೆಂಗೆ ನಿಮ್ ಪೂರಾ ಉಳುಕಾಗಿದ್ರೆ ಬರ್ತೈತ್ರಿ? ಪೂರ ತೀರಾ ಬಹಳ ಬಾದಾಗಿ ಮುರಿದೋಗಿದ್ರೆ ಏನು ಮಾಡಕ್ ಬರಲ್ಲ ರೀ, ಕೀಳಿಸ್ಬೇಕು. ಉಳುಕಾಗಿದ್ರೆ ನರಕ್ ತಗಲಿತ್ತಂದ್ರೆ ನೀವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು. ಧನ್ಯವಾದಗಳು. ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇದೆ ಡಾಕ್ಟ್ರೆ, ಆದ್ರೆ ಸಮಯದ ಅಭಾವ ನಮಗೆ ಇದೆ. ಕೇಳುಗ್ರೆ, ಇವತ್ತಿನ ವಿಷಯ ವಕ್ರದಂತಾಗಿತ್ತು. ನಿಮ್ಮ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದವರು ಡಾಕ್ಟರ್ ಶಶಿಕುಮಾರ್ ಬಿ ಅವರು. ಡಾಕ್ಟರ್ ಶಶಿಕುಮಾರ್ ಅವರು ಸೋಮವಾರ ದಿನ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ಇವರ ದೂರವಾಣಿ ಸಂಖ್ಯೆ 0836246812. ಆಸ್ಪತ್ರೆಯ ವಿಚಾರಣೆಗೆ ಇರುವಂಥ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 2321000 7187700. ಈ ವಾರದ ಬಹುಮಾನ ಪ್ರಶ್ನೆ, ವಕ್ರದಂತ ಹಲ್ಲುಗಳ ಲಕ್ಷಣಗಳು ಯಾವುವು? ಪ್ರಶ್ನೆಯನ್ನು ಇನ್ನೊಂದ್ಸಲ ಹೇಳ್ತೀನಿ, ವಕ್ರದಂತ ಹಲ್ಲುಗಳ ಲಕ್ಷಣಗಳು ಯಾವುವು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗುತ್ತದೆ. ಇನ್ನು ದಿನಾಂಕ 17ರಂದು ಕೇಳಿದಂಥ ಪ್ರಶ್ನೆ, ಬಿರುಸಾದ ಬ್ರಷ್ ಉಪಯೋಗಿಸುವುದರಿಂದ ಶಕ್ತಿ ಹಾಕಿ ಬ್ರಷ್ ಉಪಯೋಗಿಸಿದರೆ ಮಾತ್ರ ಹಲ್ಲು ಸ್ವಚ್ಛವಾಗುತ್ತದೆ ಎನ್ನುತ್ತಾರೆ, ಇದು ಸರಿಯೇ? ಸರಿಯಾದ ಉತ್ತರ, ಬಿರುಸಾದ ಬ್ರಷ್ ಉಪಯೋಗಿಸುವುದರಿಂದ ಮತ್ತು ಶಕ್ತಿ ಹಾಕಿ ಬ್ರಷ್ ಮಾಡಿದರೆ ಹಲ್ಲು ಸ್ವಚ್ಛವಾಗುತ್ತದೆ ಅನ್ನೋದು ತಪ್ಪು. ಬಹುಮಾನವನ್ನು ಗಳಿಸಿದವರು ನಾಗರತ್ನ ಮನೋಹರ್ ವಾಲಿ, ಸಾಕಿನ್ ಗಳಗಿ, ಹುಲಕೊಪ್ಪ, ತಾಲೂಕು ಕಲಘಟಗಿ, ಜಿಲ್ಲಾ ಧಾರವಾಡ. ನಾಗರತ್ನ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದ ಒಳಗಾಗಿ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಲಾಗ್ತದೆ. ಕೇಳುಗರೆ, ಮುಂದಿನ ವಾರದ ವಿಷಯ, ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಯ. ಈ ವಿಷಯದ ಬಗ್ಗೆ ಮಾತನಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಡಾಕ್ಟರ್ ಸಚಿನ್ ಬಿ ಎಸ್ ಅವರು. ಇವತ್ತಿನ SDM ಆರೋಗ್ಯ ಸಂವಾದದಲ್ಲಿ ಭಾಗವಹಿಸಿ ವಕ್ರದಂತದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಬಹಳ ಸಮಾಧಾನದಿಂದ ಉತ್ತರ ಕೊಟ್ಟಂಥ ಡಾಕ್ಟರ್ ಶಶಿಕುಮಾರ್ ಬಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ಮೇಡಮ್. ನಮಸ್ಕಾರ. ಇದುವರೆಗೂ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಆಗಿತ್ತು.